ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ನಮ್ಮ ರೈತ ಮಿತ್ರರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಫಸ್ಟ್ ನ್ಯೂರೋ ಆಸ್ಪತ್ರೆಯು ಸ್ಟ್ರೋಕ್ ನಿರ್ವಹಣೆ ಮತ್ತು ಚಿಕಿತ್ಸೆ, ನ್ಯೂರೋ ಇನ್ಫೆಕ್ಷನ್, ಮಕ್ಕಳ ನರರೋಗ ವಿಭಾಗ, ನರಶಸ್ತ್ರಚಿಕಿತ್ಸೆ, ತಲೆನೋವು, ವರ್ಟಿಗೋ ಚಿಕಿತ್ಸೆ, ಬೆನ್ನುಮೂಳೆ ಚಿಕಿತ್ಸೆ, ಪಾರ್ಕಿನ್ಸನ್ಸ್ ಮತ್ತು ಮೂಮೆಂಟ್ ಡಿಸಾರ್ಡರ್, ಮೆಮೊರಿ ಕ್ಲಿನಿಕ್, ನ್ಯೂರೋ ಸೈಕಿಯಾಟ್ರಿಕ್, ನ್ಯೂರೋ ಇಂಟರ್ವೆನ್ಷನ್, ನ್ಯೂರೋ ರಿಹ್ಯಾಬ್, ನ್ಯೂರೋ ಫಿಸಿಯೋಥೆರಪಿ ಮತ್ತು ನ್ಯೂರೋ ಕ್ರಿಟಿಕಲ್ ಕೇರ್ ವಿಭಾಗವನ್ನು ಹೊಂದಿರುವ ಆಸ್ಪತ್ರೆ. 24/7 ನಿರಂತರ ಸೇವೆಗಾಗಿ ಫಸ್ಟ್ ನ್ಯೂರೋ ಬ್ರೈನ್ ಅಂಡ್ ಸ್ಪೈನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಪಡೀಲ್, ಮಂಗಳೂರು. 0824-227-6633. ಮೊಬೈಲ್ 9343-44-24-88. ಎಸ್ಎಸ್ಎಲ್ಸಿ, ಪಿಯುಸಿ ನಂತರ ಮುಂದೇನು? ಮಂಗಳ ಸಮೂಹ ವಿದ್ಯಾಸಂಸ್ಥೆಯಲ್ಲಿದೆ ಉತ್ತರ. ಅಲೈಡ್ ಸೈನ್ಸ್ ಕೋರ್ಸ್ಗಳು: ಬಿಎಸ್ಸಿ ಆಪ್ಟೊಮೆಟ್ರಿ, ಬಿಎಸ್ಸಿ ಎಂಎಲ್ಟಿ, ಬಿಎಸ್ಸಿ ಎಂಐಟಿ, ಬಿಎಸ್ಸಿ ಆರ್ಡಿಟಿ, ಬಿಎಸ್ಸಿ ಎಟಿ ಮತ್ತು ಒಟಿಟಿ, ಬಿಎಎಸ್ಎಲ್ಪಿ, ಕಾಲಾವಧಿ 4 ವರ್ಷ. ಲ್ಯಾಟರಲ್ ಎಂಟ್ರಿ ಡಿಪ್ಲೊಮೋ 3 ವರ್ಷ, ಡಿಪಿಟಿ 4.5 ವರ್ಷ, ಬಿಎಸ್ಸಿ ನರ್ಸಿಂಗ್ 4 ವರ್ಷ, ಎಎನ್ಎಂ 3 ವರ್ಷ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಂಗಳ ಸಮೂಹ ವಿದ್ಯಾಸಂಸ್ಥೆ, ವಿದ್ಯಾನಗರ, ನೀರುಮಾರ್ಗ ರೋಡ್, ಮಂಗಳೂರು. ಮೊಬೈಲ್ ಸಂಖ್ಯೆ 9449-95-99-233. ಜೈ ಕಿಸಾನ್ ಬೆಳೆ ಸಮೀಕ್ಷೆ ಉತ್ಸವ 2022. ಸ್ವಾಭಿಮಾನಿ ರೈತರಿಗೊಂದು ಸುವರ್ಣಾವಕಾಶ. ತಮ್ಮ ಜಮೀನಿನಲ್ಲಿ ತಾವು ಬೆಳೆದ ಬೆಳೆಗಳ ಮಾಹಿತಿಯನ್ನು ಛಾಯಾಚಿತ್ರ ಸಹಿತ ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ ಮೂಲಕ ದಾಖಲಿಸುವ ಯೋಜನೆ ಆರಂಭಗೊಂಡಿದೆ. ಬೆಳೆ ವಿಮೆ ಪರಿಹಾರ, ಬೆಳೆ ಹಾನಿ ಪರಿಹಾರ, ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಮತ್ತು ಆರ್ಟಿಸಿಯಲ್ಲಿ ಬೆಳೆಯ ವಿವರವನ್ನು ದಾಖಲಿಸಲು ಉಪಯುಕ್ತವಾದ ಬೆಳೆ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲು ರೈತರು ನೇರವಾಗಿ ಇಲ್ಲವೇ ಕುಟುಂಬದ ಸದಸ್ಯರು ಅಥವಾ ಖಾಸಗಿ ನಿವಾಸಿಗಳ ಸಹಾಯದೊಂದಿಗೆ ತಮ್ಮ ಮೊಬೈಲ್ ಸಂಖ್ಯೆಗೆ ಒಟಿಪಿ ಪಡೆಯುವ ಮೂಲಕ ವಿವರವನ್ನು ಅಪ್ಲೋಡ್ ಮಾಡಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕೃಷಿ, ತೋಟಗಾರಿಕೆ, ಕಂದಾಯ ಮತ್ತು ರೇಷ್ಮೆ ಇಲಾಖೆಯ ಅಧಿಕಾರಿಗಳನ್ನು ಅಥವಾ ಬೆಳೆ ಸಮೀಕ್ಷೆ ಸಹಾಯವಾಣಿ ಸಂಖ್ಯೆ 8448-44-7715 ಕರೆ ಮಾಡಿ. ಪ್ರಕಟಣೆ: ಜಂಟಿ ಕೃಷಿ ನಿರ್ದೇಶಕರು, ಉಡುಪಿ ಜಿಲ್ಲೆ. ಆತ್ಮೀಯ ರೈತ ಮಿತ್ರರಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಹಲಸು ಮತ್ತು ಬಾಳೆಯ ಮೌಲ್ಯವರ್ಧನೆಯ ಕುರಿತು ಕಾಸರಗೋಡು ಕೃಷಿ ವಿಜ್ಞಾನ ಕೇಂದ್ರ ಸಿಪಿಸಿಆರ್ಐ ಇಲ್ಲಿನ ವಿಷಯ ತಜ್ಞೆ ಡಾಕ್ಟರ್ ಸರಿತಾ ಹೆಗಡೆ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಡಾಕ್ಟರ್ ಸರಿತಾ ಹೆಗಡೆ ಅವರೇ, ನಮಸ್ಕಾರ. ನಮಸ್ತೆ. ಕರಾವಳಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಬಾಳೆ ಮತ್ತು ಹಲಸು ಇದು ಯಥೇಚ್ಛವಾಗಿ ಬೆಳೆಯುವಂತಹ ಬೆಳೆಗಳು. ಇದರಲ್ಲಿ ನೇರ ಮಾರಾಟವಾಗಿ ಮಾಡುವುದರ ಬದಲಿಗೆ ಒಂದಷ್ಟು ಮೌಲ್ಯವರ್ಧನೆಯನ್ನು ರೈತರ ಮಟ್ಟದಲ್ಲಿ ಮಾಡಿ ಮಾರಾಟ ಮಾಡಿದರೆ ಹೆಚ್ಚಿನ ಒಂದು ಆದಾಯವು ಕೂಡ ಸಿಗ್ತದೆ, ಜೊತೆಗೆ ಒಂದು ಉದ್ಯೋಗವನ್ನು ಕೂಡ ಪಡ್ಕೊಳ್ಳುವ ಹಾಗೆ ಆಗ್ತದೆ ಅಂತ ಹೇಳಿ. ಈ ಒಂದು ಹಿನ್ನೆಲೆಯಲ್ಲಿ ಈ ಬಾಳೆ ಮತ್ತು ಹಲಸಿನ ಮೌಲ್ಯವರ್ಧನೆಯ ಒಂದು ಅಗತ್ಯ ಏನು, ಒಂದು ಅನಿವಾರ್ಯತೆ ಏನು? ಈಗ ಹಲಸು ಮತ್ತೆ ಬಾಳೆ ನಾವು ನೋಡ್ತಾ ಇದ್ದೇವೆ ಧಾರಾಳವಾಗಿ ನಮ್ಮ ಒಂದು ದಕ್ಷಿಣ ಕನ್ನಡ ಪ್ರದೇಶದಲ್ಲಿ ಸಿಗುವಂತ ಎರಡು ಫಲವಸ್ತುಗಳು. ಹೆಚ್ಚಾಗಿ ಇದು ಈ ಸಮರ್ಪಕವಾದಂತ ರೀತಿಯಲ್ಲಿ ಈ ಶೇಖರಣಾ ಹಾಗೂ ಸಂಸ್ಕರಣಾ ವ್ಯವಸ್ಥೆಗಳ ಇಲ್ಲದೆ ಅದು ನಷ್ಟವಾಗ್ತಾ ಇದೆ. ಒಂದೆಡೆ ನಾವು ಆಹಾರ ಪೂರೈಕೆ ಮತ್ತೆ ಉತ್ಪಾದನೆ, ಆರೋಗ್ಯ, ಆಹಾರ ಭದ್ರತೆ ಮತ್ತೆ ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಅಂದರೆ ಪೋಷಣ ಭದ್ರತೆ ಇವುಗಳ ಮೇಲೆ ಒತ್ತು ಕೊಟ್ಟು ಯೋಜನಾ ಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಇನ್ನೊಂದೆಡೆ ಆರೋಗ್ಯಯುಕ್ತವಾದಂಥ ಆಹಾರ ಮೂಲಗಳು ಉಪಯೋಗವಾಗದೆ ಹಾಳಾಗ್ತಾ ಇದೆ. ಈ ಹಲಸು ಮತ್ತು ಬಾಳೆ ಉತ್ಪಾದನೆ ಹಾಗೂ ಲಭ್ಯತೆ ಎರಡರಲ್ಲೂ ನಮ್ಮ ಭಾರತ ಮೊದಲ ಸ್ಥಾನದಲ್ಲಿದೆ. ಇತರ ರಾಷ್ಟ್ರಗಳಿಗೆ ಹೋಲಿಸಿದರೆ ಕೊಯ್ಲೋತ್ತರ ಸಂಸ್ಕರಣೆ ಹಾಗೂ ತಾಂತ್ರಿಕತೆಯ ಬಳಕೆ ಹಾಗೂ ಸೌಲಭ್ಯ ಇಲ್ಲಿ ತುಂಬ ಕಡಿಮೆ. ಆದರೂ ಕೆಲವು ಸುಲಭವಾದ ಕೃಷಿಕರ ಮಟ್ಟಿಗೆ ವಿಧಾನದಲ್ಲಿ ಕೃಷಿಕರ ಮಟ್ಟಿಗೆ ಆ ಒಂದು ಮಟ್ಟದಲ್ಲಿ ಉಪಯೋಗಿಸಿ ಹೆಚ್ಚಿನದನ್ನು ಮಾರಾಟ ಮಾಡುವಂತಹ ಲಾಭಕರವಾದಂತಹ ಮಾರ್ಗಗಳು ಮೌಲ್ಯವರ್ಧನೆಯಲ್ಲಿ ಇದೆ. ಮತ್ತೆ ಇದರಲ್ಲಿ ಈಗ ನ್ಯೂಟ್ರಿಯಂಟ್ ಕಾಂಪೋಸಿಷನ್ ಬಗ್ಗೆ ನಾವು ಒತ್ತು ಕೊಡ್ತೇವೆ. ಅದರಲ್ಲಿ ಈಗ ಹೇಳ್ತಾ ಇದ್ದಾರೆ ಎಲ್ಲ ಬಾಳೆಯ ಇದು ಬಾಳೆಯ ಕಾಯಿ ಪುಡಿ ಬಹಳ ಒಳ್ಳೆಯದು, ಹಲಸಿನ ಸೊಳ್ಳೆಯ ಪುಡಿ ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಇದರಲ್ಲಿ ಈಗ ನೋಡಿದ್ರೆ ಬಲ್ಬ್ ಪೌಡರ್ ಜಾಕ್ ಫ್ರೂಟ್ ಅಲ್ಲಿ ಬಲ್ಬ್ ಸೊಳೆಯ ಪುಡಿಯ ಪ್ರೋಟೀನ್ ಅಂಶ ಸೊಳೆಯಲ್ಲಿರುವ ಪ್ರೋಟೀನ್ಗಿಂತ ಬೀಜದಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇದೆ. ಈಗ ಬೀಜದಲ್ಲಿ ಒಂದು 100 ಗ್ರಾಂ ಸೊಳೆಯ ಪುಡಿಯಲ್ಲಿ 1.5 5-3 ಗ್ರಾಂನಷ್ಟು ಪ್ರೋಟೀನ್ ಇದ್ರೆ ಅದೇ ಬೀಜದಲ್ಲಿ 10 ಗ್ರಾಂನಷ್ಟು ಪ್ರೋಟೀನ್ ಇದೆ. ಅಷ್ಟು ಒಂದು ಡಿಫ್ರೆನ್ಸ್ ಇದೆ. ಮತ್ತೆ ಅದರಲ್ಲಿ ಕ್ಯಾಲ್ಸಿಯಂ ಕೂಡ ಹಾಗೆ, ಈ ಬೀಜದ ಪುಡಿಯಲ್ಲಿ 300 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ ಇದೆ. ಪೊಟ್ಯಾಸಿಯಂ ಕೂಡ ತುಂಬಾ ಇದೆ ಇದರಲ್ಲಿ, ಯಾವುದ್ರಲ್ಲಿ, ಬೀಜದ ಪುಡಿಯಲ್ಲಿ, ಹಲಸಿನ ಬೀಜದ ಪುಡಿಯಲ್ಲಿ. ಮೆಗ್ನೀಷಿಯಂ ಕೂಡ, ಈ ಎಲ್ಲ ಅಂಶಗಳು ಇದರಲ್ಲಿ ಜಾಸ್ತಿ ಇರೋದ್ರಿಂದ ಇದನ್ನು ಸಂಸ್ಕರಿಸಿ ಉಪಯೋಗ ಮಾಡಿದ್ರೆ, ಒಂದು ಸಣ್ಣ ಉದ್ದಿಮೆಯಾಗಿ ಅದನ್ನು ಶುರು ಮಾಡಿದರೆ ಕೃಷಿಕರಿಗೆ ಬಹಳ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಮೊದಲು ನನ್ನ ಇದು ಸಂದೇಶ ಏನಂತ ಹೇಳಿದ್ರೆ, ಕೃಷಿಕರು ಬೆಳೆಸಿದನ್ನು ಕೃಷಿಕರು ಫಸ್ಟ್ ಉಪಯೋಗಿಸುವುದು ಅಗತ್ಯ. ಒಂದಿಷ್ಟು ಹಾಳು ಮಾಡದೆ ತಮ್ಮ ಆರೋಗ್ಯಕ್ಕಾಗಿ, ಹೆಚ್ಚಾದ ಉತ್ಪಾದನೆ ಅಥವಾ ಮಾರುಕಟ್ಟೆ ಇಲ್ಲದಲ್ಲಿ ಅದನ್ನು ನಿರ್ಜಲೀಕರಿಸಿ ಇಟ್ಕೊಳ್ಬಹುದು, ಅಂದ್ರೆ ಡಿಹೈಡ್ರೇಟ್ ಮಾಡಿ ಉಪಯೋಗ ಮಾಡಬಹುದು. ಈಗ ಸಕ್ಕರೆ ಉಪಯೋಗಿಸಿ ಸಂಸ್ಕರಿಸುವುದಕ್ಕಿಂತ ಇದು ಹೆಚ್ಚು ಆರೋಗ್ಯಕರ. ಈಗ ಕೃಷಿಕ ಮಹಿಳೆಯರ ಸ್ವಸಹಾಯ ಗುಂಪುಗಳಾಗಲಿ, ನಿರುದ್ಯೋಗಿ ಯುವಕರಾಗಲಿ, ಕೃಷಿಕರ ಸಂಘಗಳಾಗಲಿ, ಒಂದು ಸಂಘಟಿತ ರೀತಿಯಲ್ಲಿ ಸಣ್ಣ ಗುಡಿ ಕೈಗಾರಿಕೆಯ ರೂಪದಲ್ಲಿ ಆಯಾ ಪಂಚಾಯತ್ ಅಥವಾ ಗ್ರಾಮ ಯೋಜನೆಗಳಡಿ ವ್ಯವಸ್ಥಿತವಾಗಿ ಇದನ್ನು ಹಮ್ಮಿಕೊಂಡ್ರೆ ಇತರ ರಾಷ್ಟ್ರಗಳಂತೆ ಬಹಳ ಉತ್ತಮ ರೀತಿಯಲ್ಲಿ ತಮ್ಮ ಉತ್ಪನ್ನಗಳನ್ನು ಮಾರುಕಟ್ಟೆ ಮಾಡಲು ಸಾಧ್ಯ. ಈಗ ಉದಾಹರಣೆಗೆ ವಿಯೆಟ್ನಾಂನಲ್ಲಿ ವ್ಯಾಕ್ಯೂಮ್ ಫ್ರೈಡ್ ಜಾಕ್ ಫ್ರೂಟ್ ಚಿಪ್ಸ್ ಅದು ಬಹಳ ಫೇಮಸ್. ಅದು ಅವರು ವರ್ಲ್ಡ್ ಥ್ರೋಟ್ ದ ವರ್ಲ್ಡ್ ಅದನ್ನು ಒಳ್ಳೆ ರೀತಿಯಲ್ಲಿ ಮಾರುಕಟ್ಟೆ ಮಾಡ್ತಾ ಇದ್ದಾನೆ. ಇದನ್ನು ಹಲಸಿನ, ಈಗ ಹಲ್ವ ಕೂಡ ಮತ್ತೆ ಹಪ್ಪಳ ನಮ್ಮ ಪಾರಂಪರಿಕ ಆಹಾರ ವಸ್ತುಗಳಲ್ಲಿ ಒಂದು. ಈ ಹಪ್ಪಳದ ಉದ್ದಿಮೆ ಕೂಡ ತುಂಬಾ ಲಾಭಕರ, ವ್ಯವಸ್ಥಿತವಾಗಿ ಮಾಡಿದರೆ. ಈಗ ಒಂದು ಹಪ್ಪಳಕ್ಕೆ ಕನಿಷ್ಠ 4-5 ರೂಪಾಯಿ ಇದೆ ಒಂದು ಹಪ್ಪಳ. ಹಾಗೆ ಈಗ ಹಲಸಿನ ಹಲ್ವ ಬೆಲ್ಲ ಉಪಯೋಗಿಸಿ, ಸಕ್ಕರೆ ಉಪಯೋಗ ಈಗ ಎಲ್ರಿಗೂ ಅಂತ ಹೆಲ್ತ್ ಅವೇರ್ನೆಸ್ ಇದೆ. ಈಗ ಸಕ್ಕರೆಯ ಬದಲಾಗಿ ಬೆಲ್ಲವನ್ನು ಉಪಯೋಗಿಸಿ ಹಲ್ವ ಮಾಡುವಂಥದ್ದು, ಇದು ಆರೋಗ್ಯಕರ. ಈ ರೀತಿಯಲ್ಲಿ ಮೌಲ್ಯವರ್ಧನೆ ಮಾಡಿದರೆ ಬಹಳ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಸಾಮಾನ್ಯವಾಗಿ ಈಗ ಸಂಸ್ಕರಣೆ ಅಂದ ತಕ್ಷಣ ಪಾರಂಪರಿಕವಾಗಿ ಅಥವಾ ಸಂಪ್ರದಾಯಬದ್ಧವಾಗಿ ಮಾಡುವಂಥದ್ದು ಅಂತಂದ್ರೆ ಬಿಸಿಲಲ್ಲಿ ಒಣಗಿಸುವಂತಹದ್ದು, ಇದರ ಒಂದು ವಿಶೇಷತೆ ಏನು, ಅದಕ್ಕೇನಾದ್ರೂ ಪರ್ಯಾಯ ಇದೆಯಾ? ಅದೇ ಈಗ ನಾನು ಮೊದಲೇ ಹೇಳಿದಾಗೆ ಸಕ್ಕರೆಯಲ್ಲಿ ಹಾಕಿ ಸಕ್ಕರೆಯನ್ನು ಉಪಯೋಗಿಸಿ ಸಂಸ್ಕರಿಸುವುದು ಅಷ್ಟು ಆರೋಗ್ಯಕರವಲ್ಲ. ಈ ನಿಟ್ಟಿನಲ್ಲಿ ಈಗ ಹಿಂದಿನ ಕಾಲದಲ್ಲಿ ಈಗ ಒಣಗಿಸಿ ಎಲ್ಲ ಹೆಚ್ಚಿನ ವಸ್ತುಗಳನ್ನು ಉಪಯೋಗ ಮಾಡ್ತಾ ಇದ್ರು. ಈಗ ಪ್ರಪಂಚದ ವಿವಿಧ ಭಾಗಗಳಲ್ಲಿ ಅಂದ್ರೆ ಏಷ್ಯಾ, ಮೈನಮಾರ್, ಗ್ರೀಸ್, ಸ್ಪೇನ್ ಮತ್ತೆ ಇತರ ಮೆಡಿಟರೇನಿಯನ್ ಪ್ರದೇಶದಲ್ಲಿ, ಅರೇಬಿಯಾ, ಅಫ್ಘಾನಿಸ್ತಾನ್, ಇದೆಲ್ಲ ಡ್ರೈ ಫ್ರೂಟ್ಸ್ಗೆ ಬಹಳ ಫೇಮಸ್. ಅಧಿಕ ಪ್ರಮಾಣದಲ್ಲಿ ಇದು ಸೂರ್ಯನ ಶಾಖದಿಂದ ಇದನ್ನು ಒಣಗಿಸುವಂತದ್ದು. ಈ ನಿರ್ಜಲೀಕರಿಸಿದ ಆಹಾರಗಳು ಈಗ ಹೆಚ್ಚಾಗಿ ಪ್ರಾಮುಖ್ಯತೆಯನ್ನು ಪಡಿತಾ ಇದೆ, ಹಾಗೂ ನಿರ್ಜಲಗೊಳಿಸಿದ ಆಹಾರ ಉದ್ಯಮಕ್ಕೂ ಹೆಚ್ಚು ಈಗ ಉತ್ತೇಜನ ಹಾಗೂ ಬೇಡಿಕೆ ಕೂಡ ಇದೆ. ನಮ್ಮ ದೇಶದಲ್ಲಿ ಕೂಡ ಈಗ ಹಲವಾರು ಒಣಗಿಸಿದ ಉತ್ಪನ್ನಗಳು, ಉದಾಹರಣೆಗೆ ಈಗ ಒಣದ್ರಾಕ್ಷೆ, ಬಿಜಾಪುರ್ ಸೈಡ್ ಹೋದ್ರೆ ಈಗ ಒಣದ್ರಾಕ್ಷೆ ಎಲ್ಲ, ಏಲಕ್ಕಿ, ಅಂಜೂರ, ಜಾಯಿಕಾಯಿ, ಈಗ ಪುನರ್ಪುಳಿ, ಕಾಚುಪುಳಿ, ಈಗ ಗೇರುಬೀಜ, ಹಲಸಿನ ಚಿಪ್ಸ್, ಕರಿಮೆಣಸು, ಈಗ ನೂರಾರು ವಸ್ತುಗಳು ನಿರ್ಜಲೀಕರಿಸಿದ ರೀತಿಯಲ್ಲಿ ಮಾರುಕಟ್ಟೆ ಮಾಡುವಂಥದ್ದು. ಈಗ ಬಾಳೆಕಾಯಿ ಹಣ್ಣು, ಹಲಸಿನ ಸೊಳೆ ಮತ್ತು ಬೀಜ, ಈಗ ಅದು ತುಂಬಾ ಬಹಳ ಈಗ ಪ್ರಚಾರಕ್ಕೆ ಬಂದಿದೆ. ಅದನ್ನು ತಕ್ಕ ಮಟ್ಟಿಗೆ ಸಂಸ್ಕರಿಸಿ ಉಪಯೋಗಕ್ಕೂ ತರಲಾಗಿದೆ. ಈಗ ಆಧುನಿಕ ಪದ್ಧತಿಯಲ್ಲಿ ಹಣ್ಣು ಮತ್ತು ತರಕಾರಿಗಳ ಉಷ್ಣತೆ ಮತ್ತು ತೇವಾಂಶವನ್ನು ಹಿಡಿತದಲ್ಲಿಟ್ಟು ಒಣಗಿಸಲು ಸಾಧ್ಯ ಇದೆ. ಈಗ ಅದನ್ನು ಓವನ್ ಉಪಯೋಗ, ಈಗ ಬಿಸಿಲಲ್ಲಿ ಒಣಗಿಸಲಿಕ್ಕೆ ಸಾಧ್ಯ ಆಗದಿದ್ರೆ ಈ ಸೋಲಾರ್ ಡ್ರೈಯರ್ ಉಪಯೋಗ ಮಾಡಬಹುದು ಅಥವಾ ಬಯೋಫ್ಯೂಯಲ್ ಡ್ರೈಯರ್ ಉಪಯೋಗ ಮಾಡಬಹುದು. ಅದರಲ್ಲಿ ಆ ಒಂದು ನಿರ್ದಿಷ್ಟ ಇದರಲ್ಲಿ ಟೆಂಪರೇಚರ್ ಅಲ್ಲಿ ಅದನ್ನು ನಿರ್ಜಲೀಕರಣ ಮಾಡಲಿಕ್ಕೆ ಸಾಧ್ಯ ಇದೆ. ಈಗ ನಿರ್ಜಲೀಕರಿಸುವಾಗ ಅಂದ್ರೆ ಡಿಹೈಡ್ರೇಟ್ ಮಾಡುವಾಗ ಅದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಆಹಾರದಲ್ಲಿರುವ ಘನ ವಸ್ತುಗಳು, ಅದರಲ್ಲಿರುವ ಸಾಲಿಡ್ಸ್, ಡಿಸಾಲ್ವ್ಡ್ ಸಾಲಿಡ್ಸ್, ಅದು ಕಾನ್ಸಂಟ್ರೇಟ್ ಆಗ್ತದೆ. ಅದರ ಸಾಂದ್ರತೆ 50%ಗಿಂತ ಮೇಲೆ ಇರುವುದರಿಂದ ಅದರ ಆಸ್ಮಟಿಕ್ ಪ್ರೆಷರ್ನಲ್ಲಿ ಸೂಕ್ಷ್ಮ ಅಣುಜೀವಿಗಳು ಅದರಲ್ಲಿ ಬೆಳೆಯುವುದಿಲ್ಲ. ಹಾಗೆ ಅದರ ವಿಶೇಷತೆ ಅದು ಕಾನ್ಸಂಟ್ರೇಟೆಡ್ ನ್ಯೂಟ್ರಿ ಡೆನ್ಸ್ ಫುಡ್ ಅಂತ ಹೇಳ್ತಾರಲ್ಲ, ಸಣ್ಣ ಪ್ರಮಾಣದಲ್ಲಿ ತಿಂದ್ರೆ ಅದರಲ್ಲಿ ನಮಗೆ ಬೇಕಾಗುವಂತ, ಈಗ ಬೇರೆ ವಿಧಾನಗಳಲ್ಲಿ ಸಂಸ್ಕರಿಸಿದ ಆಹಾರಕ್ಕಿಂತ ಹೆಚ್ಚು ಹೆಚ್ಚು ಸಾಂದ್ರತೆ ಈ ನಿರ್ಜಲೀಕರಿಸಿದ ಆಹಾರದಲ್ಲಿ ಇರ್ತದೆ. ಈಗ ಬೇರೆ ರೀತಿಯಲ್ಲಿ, ಈಗ ಜ್ಯೂಸ್ ರೀತಿಯಲ್ಲಿ, ಜ್ಯಾಮ್ ಅದರಲ್ಲೆಲ್ಲ ಅಷ್ಟು ನಮಗೆ ಸಿಗ್ಲಿಕ್ಕಿಲ್ಲ. ಆದರೆ ಡಿಹೈಡ್ರೇಟೆಡ್ ಅಲ್ಲಿ ನಮಗೆ ಜಾಸ್ತಿ ಆ ಪೋಷಕಾಂಶಗಳು ಸಿಗ್ತದೆ. ಈ ಆಹಾರಕ್ಕೆ ಈಗ ಅದನ್ನು ಪ್ರೋಸೆಸ್ ಮಾಡುವಾಗ, ಸಂಸ್ಕರಿಸುವಾಗ ಅದಕ್ಕೆ ತಗಲುವಂಥ ಖರ್ಚು ಕೂಡ ಕಡಿಮೆ. ಈಗ ಮತ್ತೆ ಅದು ಸೌಕರ್ಯವೂ ಕೂಡ ಸಾಗಾಣಿಕೆ ಮಾಡಲಿಕ್ಕೆ ಕೂಡ ಅದು ತುಂಬ ಸುಲಭ. ಹಾಗಾಗಿ ಇದು ಹೆಚ್ಚಾಗಿ ಡಿಫೆನ್ಸ್ ಸೈನಿಕರಿಗೋಸ್ಕರ ಅದನ್ನು ಡಿಹೈಡ್ರೇಟೆಡ್, ಬೇರೆ ಬೇರೆ ರೀತಿಯಲ್ಲಿ ಡಿಹೈಡ್ರೇಟೆಡ್ ಪ್ರಾಡಕ್ಟ್ಸ್ ಮಾಡಿ ಅದು ಉಪಯೋಗದಲ್ಲೇ ಬಹು ಅದು ಜನಪ್ರಿಯವಾದಂಥ ಒಂದು ಇದು ಟೆಕ್ನಿಕ್ ಡಿಹೈಡ್ರೇಟೆಡ್ ಪ್ರಾಡಕ್ಟ್ಸ್. ಅದರಲ್ಲಿ ಡಿಫೆನ್ಸಲ್ಲೂ ತುಂಬ ಅದನ್ನು ಉಪಯೋಗ ಮಾಡ್ತಾರೆ. ಸೌರಶಕ್ತಿಯನ್ನು ಉಪಯೋಗಿಸಿಕೊಂಡು ಅಥವಾ ನೇರವಾಗಿ ಬಿಸಿಲಲ್ಲಿ ಒಣಗಿಸುವುದಕ್ಕೂ ಈ ಕೃತಕವಾಗಿ ಒಣಗಿಸುವುದಕ್ಕೂ ಏನಾದರೂ ಗುಣಮಟ್ಟದಲ್ಲಿ ವ್ಯತ್ಯಾಸ ಉಂಟಾ? ಇಲ್ಲ, ಅದು ಜಾಸ್ತಿ ಟೈಮ್ ತಗೊಳ್ತದೆ. ಒಳ್ಳೆ ಉರಿ ಬಿಸಿಲಲ್ಲಿ ಅದನ್ನು ಒಣಗಿಸಬೇಕು, ಆದರೆ ಸ್ವಲ್ಪ ಟೈಮ್ ಜಾಸ್ತಿ ಆಗ್ತದೆ. ಸ್ವಲ್ಪ ಓಪನ್ ಅಲ್ಲಿ ಒಣಗಿಸುವಾಗ ಅದರಲ್ಲಿ ಸ್ವಲ್ಪ ಕೇರ್ಫುಲ್ ಇರಬೇಕಾಗ್ತದೆ. ಸ್ವಲ್ಪ ಸೂಕ್ಷ್ಮಾಣುಜೀವಿಗಳು, ಧೂಳು ಎಲ್ಲ ಹಾಗೆ ಒಂದು ಕಂಟ್ರೋಲ್ಡ್ ಟೆಂಪರೇಚರ್ ಅಲ್ಲಿ ಇರುವಾಗ ಒಂದು ಸೇಫ್ ಆಗಿ ಒಂದು ಇದು ಮಾಡಬಹುದು. ದೊಡ್ಡ ಸ್ಕೇಲ್ ಅಲ್ಲಿ ಮಾಡುವಾಗ, ದೊಡ್ಡ ಪ್ರಮಾಣದಲ್ಲಿ ಮಾಡುವಾಗ ಈ ರೀತಿಯ ಕೆಲವು ಇದು ಕಾಳಜಿಯನ್ನು ವಹಿಸಬೇಕಾಗ್ತದೆ. ಆ ಸುಕೇಳಿಯ ಬಗ್ಗೆ ಹೆಚ್ಚು ಮಾತು ಕೇಳಿ ಬರ್ತದೆ, ವಿಶೇಷವಾಗಿ ಉತ್ತರ ಕನ್ನಡದಲ್ಲಿ. ಇದರ ಬಗ್ಗೆ ಹೇಳಿ. ಬಾಳೆಹಣ್ಣನ್ನು ಒಣಗಿಸುವಂತಹ ಬಾಳೆಹಣ್ಣು, ಈಗ ಬಾಳೆಕಾಯಲ್ಲ, ಹಣ್ಣನ್ನೇ ಈಗ ಹಣ್ಣು ಈಗ ಧಾರಾಳ ಸಿಗುವಂತದ್ದು. ಈಗ ಕೆಲವು ಸಲ ಮನೆಯಲ್ಲಿ ಒಂದು ಇಡೀ ಗೊನೆ ಸಿಗುವಾಗ ಅದನ್ನು ಹೇಗೆ ಉಪಯೋಗ ಮಾಡುವುದು ಅಂತ ಗೊತ್ತಾಗುದಿಲ್ಲ ಒಂದೇ ಸಲ. ಈಗ ಕೂಡು ಕುಟುಂಬ ಇಲ್ಲ, ಖಾಲಿ ಆಗುದಿಲ್ಲ, ಸ್ವಲ್ಪ ನಾಲ್ಕು ಜನ ಇರುವಾಗ ಅದು ಉಳಿದು ಹೋಗ್ತದೆ. ಆಗ ಅದನ್ನು ಫಿಗ್ಸ್, ಡ್ರೈ ಫ್ರೂಟ್ಸ್ ಈಗ ನಾವು ಉಪಯೋಗ ಮಾಡ್ತೇವೆ. ಎಷ್ಟೋ ಕ್ರಯ ಕೊಟ್ಟು ನಾವು ಅಂಗಡಿಯಿಂದ ನಾವು ಡ್ರೈ ಫ್ರೂಟ್ಸ್ ಖರೀದಿ ಮಾಡಿ ತಗೊಂಡು ಬರ್ತೇವೆ. ಅದೇ ಈಗ ಬಾಳೆ ಹಣ್ಣಲ್ಲಿ ಕ್ಯಾಲ್ಸಿಯಂ, ಅದರಲ್ಲಿ ಫೈಬರ್ ಜಾಸ್ತಿ, ಕ್ಯಾಲ್ಸಿಯಂನ ಅಂಶ ಜಾಸ್ತಿ, ಈ ಮಿನರಲ್ಸ್, ಪೊಟ್ಯಾಷಿಯಂ, ಈ ಹಾರ್ಟ್ ಪೇಷಂಟ್ಸ್ಗೆ, ಬಿ ಪಿ ಇದ್ದವರಿಗೆಲ್ಲ ಈ ಬಾಳೆಹಣ್ಣು ತಿಂದ್ರೆ ಬಹಳ ಒಳ್ಳೇದಂತ ಹೇಳೋದು ಅದಕ್ಕೆ. ಅದರಲ್ಲಿ ಪೊಟ್ಯಾಷಿಯಂ ಅಂಶ ಜಾಸ್ತಿ. ಈಗ ಅದನ್ನು ಬಿಟ್ಟು ನಾವು ಬೇರೆ ಎಲ್ಲ ಮದ್ದು ಬೇರೆ ರೀತಿಯಲ್ಲಿ ನಾವು ಆಹಾರಗಳನ್ನು ತಗೊಳ್ತೇವೆ, ಅನ್ನ ಬಿಡುವುದು, ಚಪಾತಿ ತಿನ್ನೋದು ಈ ರೀತಿ. ಅದೇ ನಾವು ನಮ್ಮಲ್ಲೇ ಸಿಗುವಂತಹ ಆಹಾರವನ್ನು ಸರಿಯಾದ ರೀತಿಯಲ್ಲಿ ನಾವು ಉಪಯೋಗ ಮಾಡಲಿಕ್ಕೆ ಪ್ರಯತ್ನ ಪಡುವುದಿಲ್ಲ. ಈ ಫಿಗ್ಸ್ ಅಂತ ಹೇಳಿದ್ರೆ ಈಗ ಅಂಜೂರದ್ದು ಫಿಗ್ಸ್ ಸಿಗುವ ಹಾಗೆ ಬಾಳೆಹಣ್ಣಿನಲ್ಲೂ ಕೂಡ ಫಿಗ್ಸ್ ಮಾಡಬಹುದು ಹಣ್ಣಲ್ಲಿ. ಇದಕ್ಕೆ ಹಣ್ಣಾದ ಬಾಳೆ ಅಗತ್ಯ. ಸಾಧಾರಣವಾಗಿ ಇದು ಫಿಗ್ಸ್ ಮಾಡುವಂಥದ್ದು ಕರ್ಪೂರವಳ್ಳಿ ಬಾಳೆ, ಅದು ವೆರೈಟಿ. ಆದರೆ ಈಗ ತೋಟದಲ್ಲಿ ಯಾವುದೇ ಇದು ಬಾಳೆ ಸಿಕ್ಕಿದ್ರೂ ಕೂಡ ಸರಿ ಅದನ್ನು ಉಪಯೋಗ ಮಾಡ್ಕೊಳ್ಬೋದು. ಇದನ್ನು ಸೀಳಿ ಯಾವ್ದು ನಮಗೆ ಬೇಕಾದ ರೀತಿಯಲ್ಲಿ ಪೀಸ್ ಮಾಡ್ಕೊಳ್ಬೋದು, ಇಡಿಯಾಗಿ ಉಪಯೋಗ ಮಾಡ್ಬೋದು, ಇದರ ಉದ್ದಕ್ಕೆ ಸೀಳ್ಬೋದು ಅಥವಾ ಅಡ್ಡಕ್ಕೆ ಸೀಳ್ಕೊಂಡು ನಮಗೆ ಬೇಕಾದ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡ್ಬೋದು. ಸಿಹಿ ಜಾತಿ ಇದಕ್ಕೆ ಅಗತ್ಯ. ಇದನ್ನು ಇದು ಮಾಡುವ ರೀತಿಯ ಹೇಗೆ ಅಂತೆ, ಸಿಪ್ಪೆ ಸುಲಿದ ಹಣ್ಣನ್ನು ಈಗ 0.1% ಪೊಟ್ಯಾಷಿಯಂ ಅದು ರಕ್ಷಕ ವಸ್ತು, ಪೊಟ್ಯಾಷಿಯಂ ಮೆಟಬೈಸಲ್ಫೈಟ್ ರಕ್ಷಕ ವಸ್ತು, 1 gram 1 liter 0.1%. ಈ ದ್ರಾವಣದಲ್ಲಿ 2-5 minutes ಬಿಟ್ಟು ನಂತರ ನೀರನ್ನು ಬಸಿದು ನಂತರ ಹಣ್ಣನ್ನು 50°C ಒಣಗಿಸುವಂಥದ್ದು. ಈ ಬಿಸಿಲಲ್ಲಿ ಈಗ ಅದನ್ನು ಗರಿಗರಿಯಾಗಿ ಒಂದು ಅದನ್ನು ತುಂಡು ಮಾಡುವಾಗ ಶಬ್ದ ಬರಬೇಕು, ಅದು ಒಳ್ಳೆ ಸರಿಯಾಗಿ ಒಣಗಿರಬೇಕು. ಓವನ್ನಲ್ಲಾದರೆ 48 hours 2 days ಬೇಕಾಗ್ತದೆ. 50°C ಅಲ್ಲಿ ಒಣಗಿಸಬೇಕು. ಇದರ ತೇವಾಂಶ 25% ಇಳಿಬೇಕು. ಈ ಮನೆಯಲ್ಲಿ ಮೈಕ್ರೋವೇವ್ ಇದ್ರೂ ಕೂಡ ಈಗ ಅದನ್ನು ಕೂಡ ಉಪಯೋಗ ಮಾಡಿ ಒಣಗಿಸಬಹುದು. ಇದನ್ನು ಅದೇ ಆ ಬಣ್ಣ ಒಂದು ಬದಲಾಗದೆ ಇರುವ ಹಾಗೆ ಅದನ್ನು ಒಂದು ಜಸ್ಟ್ ಅದು ಕಟ್ ಮಾಡಿದ ನಂತರ 0.1% ಪೊಟ್ಯಾಷಿಯಂ ಮೆಟಬೈಸಲ್ಫೈಟ್ ಅಲ್ಲಿ ಮುಳುಗಿಸುವಂಥದ್ದು ಮಾತ್ರ, ನಂತರ ಅದನ್ನು ಒಣಗಿಸುವುದು ತುಂಬ ಸುಲಭವಾದಂಥ ಇದು. ಇದನ್ನು ಕೇಕ್, ಬಿಸ್ಕೆಟ್, ಪಾಯಸ ಮಾಡುವಾಗ, ಐಸ್ ಕ್ರೀಮ್ಗಳಲ್ಲಿ ಈ ಒಣ ದ್ರಾಕ್ಷಿಯ ಬದಲಾಗಿ ಈ ಫಿಗ್ಸ್ ಅನ್ನು ಉಪಯೋಗ ಮಾಡಬಹುದು. ಫಿಗ್ಸ್ ಅದು ಮಾರುಕಟ್ಟೆಯಲ್ಲಿ ಈಗ ಔದ್ಯೋಗಿಕ ಅವಕಾಶಗಳು ಏನು ಅಂತ ನಾವು ಈಗ ಚರ್ಚೆ ಮಾಡ್ತಾ ಇದ್ದೇವಲ್ಲ, ಆಗ ಸೋಲಾರ್ ಡ್ರೈಡ್ ಬಾಳೆಹಣ್ಣಿಗೆ 100 grams ಈಗ ಆನ್ಲೈನ್ ಅಲ್ಲಿ ಒಂದು ಬ್ರ್ಯಾಂಡ್ ಮಧುರ್ ಬ್ರ್ಯಾಂಡ್ ಅಂತ ಒಂದು ಅದರ ಒಂದು ಇದು ನೋಡಿದ್ದು ನಾನು. ಸಾಮಾನು 100 ಗ್ರಾಮ್ಗೆ 86 ರೂಪಾಯಿ ಇದೆ, ಬರೀ 100 ಗ್ರಾಮ್ಗೆ. ಆಗ ಅದಕ್ಕೆ ಒಳ್ಳೆ ಅವಕಾಶ ಇದೆ ಅಂತ ನಾನು ಹೇಳೋದು. ಈ ಹಣ್ಣಿನ ಹಾಗೆ ಪ್ರಸ್ತಾಪ ಮಾಡಿದೆ, ಜೊತೆಗೆ ಬಾಳೆಕಾಯಿಯನ್ನು ಕೂಡ ಒಣಗಿಸಿ ಪೌಡರ್ ರೀತಿಯಲ್ಲಿ ಬಳಕೆ ಮಾಡಬಹುದು ಅಂತ, ಇದರ ಬಗ್ಗೆ ಹೇಳಿ. ಈ ಪುಡಿ, ಬಾಳೆ ಹಣ್ಣಿನ ಪುಡಿ, ಬಾಳೆಕಾಯಿಯ ಪುಡಿ ಈಗ ಎಲ್ಲರೂ ಮಾಡ್ತಾ ಇದ್ದಾರೆ, ಆದ್ರೆ ಬಾಳೆ ಹಣ್ಣಿನ ಪುಡಿಯು ಕೂಡ ಈಗ ಒಂದು ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ ಅಂಡ್ ಇಂಜಿನಿಯರಿಂಗ್ ಇದರ ಸೋರ್ಸ್ ಪ್ರಕಾರ ಈ ಬಾಳೆ ಹಣ್ಣಿನ ಪುಡಿಯನ್ನು ಮಿಲ್ಕ್ ಶೇಕ್ ನಲ್ಲಿ ಸೇರಿಸಿಕೊಳ್ಳಕ್ಕೆ ಅಂದ್ರೆ ಫಾರ್ಟಿಫೈ ಮಾಡಲಿಕ್ಕೆ ಒಂದು ಅವರು ವಿಧಾನವನ್ನ ಸೂಚಿಸಿದ್ದಾರೆ. ಈ ಹಣ್ಣುಗಳನ್ನು 60 ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನವಿರುವ ನೀರಿನಲ್ಲಿ 15 ನಿಮಿಷ ಕಾಲ ಮುಳುಗಿಸಿ ಇಟ್ಟು, ಅದಕ್ಕೆ ಬ್ಲಾಂಚಿಂಗ್ ಅಂತ ಹೇಳೋದು, ನಂತರ ನೀರಿನಿಂದ ತೆಗೆದು ಅದಕ್ಕೆ 0.3% ಪೊಟ್ಯಾಸಿಯಂ ಮೆಟಬೈ ಸಲ್ಫೈಡ್ ದ್ರಾವಣದಲ್ಲಿ 10 ನಿಮಿಷ ಇಟ್ಟು 60 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಅದನ್ನ ಒಣಗಿಸುವಂತದ್ದು. ಆದರೆ ಈ ಬಾಳೆಕಾಯಿಗೆ ಸ್ವಲ್ಪ ಬ್ಲಾಂಚಿಂಗ್ ಮಾಡುವಾಗ ಸ್ವಲ್ಪ ಜಾಸ್ತಿ ಹೊತ್ತು ಮಾಡ್ಬೇಕದು ಕಾಯಿ, ಈ ಅದು ಹಣ್ಣಾಗಿದ್ರಿಂದ ಬರೀ ಒಂದು 15 ನಿಮಿಷ ಮಾತ್ರ ಅದು 60 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಜಸ್ಟ್ ಮುಳಿ ಬ್ಲಾಂಚಿಂಗ್ ಮಾಡುದು ಯಾಕೆ ಅಂತ ಹೇಳಿದ್ರೆ ಅದರಲ್ಲಿರುವ ಕಿಣ್ವಗಳನ್ನ ನಿಷ್ಕ್ರಿಯ ಮಾಡ್ಲಿಕ್ಕೋಸ್ಕರ. ಇದು ಈಗ ಪುಡಿ ಮಾಡಿದ ನಂತರ, ಈಗ ಬಾಳೆಹಣ್ಣಿನ ಪುಡಿ ಇದು, ಅದನ್ನು ಒಂದು ಮಿಲ್ಕ್ ಶೇಕ್ ಅಲ್ಲಿ ಎಷ್ಟು ಒಂದು 15% ಹಾಕಿದ್ರೆ ಸಾಕು ಪುಡಿ, ಮಿಲ್ಕ್ ಶೇಕ್ ಆಗಿ ಉಪಯೋಗ ಮಾಡ್ಬೋದು. ಅಲ್ಲದೆ ಇದನ್ನು ನೂಡಲ್ಸ್ ಉಪಯೋಗದಲ್ಲೂ ಉಪಯೋಗ ಮಾಡಬಹುದು, ಮತ್ತೆ ಮಕ್ಕಳ ಆಹಾರದಲ್ಲೂ ಇದನ್ನು ಉಪಯೋಗ ಮಾಡಬಹುದು. ಈಗ ಬಾಳೆಕಾಯಿಯನ್ನ ಒಣಗಿಸಿ ಹುಡಿ ಮಾಡುವುದರಲ್ಲಿ ಸಾಮಾನ್ಯವಾಗಿ ಎದುರಿಸುವಂತಹ ಸಮಸ್ಯೆ ಅಂತಂದ್ರೆ ಅದು ಕಪ್ಪಾಗ್ತದೆ ಅಂತ ಹೇಳಿ, ಕಪ್ಪಾಗುವುದರಿಂದ ಸಾಮಾನ್ಯವಾಗಿ ಕಾಣಲಿಕ್ಕೆ ಚಂದ ಇರೋದಿಲ್ಲ, ಆದ್ರೆ ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗಿರ್ಲಿಕ್ಕಿಲ್ಲ. ಹೌದು, ಇದನ್ನು ಹೇಗೆ ತಪ್ಪಿಸಬಹುದು? ಹೌದು, ಈಗ ಮಾರ್ಬೇಕಂತ ಹೇಳಿದ್ರೆ ಅದಕ್ಕೆ ಒಳ್ಳೆ ಕಲರ್ ಬೇಕು, ಸ್ವಲ್ಪ ಕಪ್ಪಾಗಿದ್ರೆ ಸ್ವಲ್ಪ ಇದು ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಈಗ ಹಪ್ಪಳ, ನಾನು ಒಬ್ರು ಕೃಷಿಕ ಮಹಿಳೆಯವರು ಇದೊಂದು ಹೇಳ್ತಾ ಇದ್ರು, ಬಾಳೆಕಾಯಿಯ ಹಪ್ಪಳ ತುಂಬಾ ಇಷ್ಟ, ರುಚಿಯಲ್ಲಿ ತುಂಬಾ ಒಳ್ಳೇದು, ಆದ್ರೆ ಅದು ಕಪ್ಪಾಗ್ತದೆ ಅಂತ. ಈಗ ಹಲಸಿನ ಹಪ್ಪಳ ಒಂದು ಹಪ್ಪಳಕ್ಕೆ 4-5 ರೂಪಾಯಿಗೆ ಮಾರುವಾಗ ಬಾಳೆಕಾಯಿಗೂ ಅಷ್ಟೇ ರೇಟ್ ಇದೆ, ಆದ್ರೆ ಅದನ್ನು ಈಗ ಒಂದು ಉದ್ಯಮೆಯಾಗಿ ಯಾರಾದ್ರೂ ತಕೊಂಡ್ರೆ ಅದರದ್ದು ಕಲರ್ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಅದಕ್ಕೂ ಒಳ್ಳೆ ಪೊಟೆನ್ಶಿಯಲ್ ಇದೆ ಅಂತ ನನ್ನ. ಆಗ ಅದು ಕಲರ್ ಹೇಗೆ ಅದು ಉಳಿಸಬಹುದು ಅಂತ ಹೇಳಿದ್ರೆ, ಬಲಿತ ಬಾಳೆಕಾಯಿಯನ್ನು ಕುದಿಯುವ ನೀರಿನಲ್ಲಿ 5-10 ನಿಮಿಷ ಅದ್ದಿ ತೆಗೆದು ತಣಿದ ನಂತರ ಅದರ ಸಿಪ್ಪೆ ತೆಗೆದು 1/2 ಇಂಚು ದಪ್ಪಕ್ಕೆ ಅಡ್ಡಕ್ಕೆ ತುಂಡುಗಳನ್ನಾಗಿ ಮಾಡಬೇಕು. ನಂತರ ಈ ಹೋಳುಗಳನ್ನು 0.2% ಪೊಟ್ಯಾಸಿಯಂ ಮೆಟಬೈ ಸಲ್ಫೈಡ್ ದ್ರಾವಣದಲ್ಲಿ, ಅಂದ್ರೆ 2 ಗ್ರಾಮ್ ಪೊಟ್ಯಾಸಿಯಂ ಮೆಟಬೈ ಸಲ್ಫೈಡ್ 1 ಲೀಟರ್ ನೀರಿನಲ್ಲಿ ಕರಗಿಸುವಂತದ್ದು. ಇದರಲ್ಲಿ 15 ನಿಮಿಷ ಬಿಟ್ಟು ನಂತರ ನೀರು ಬಸಿದು ಇದನ್ನು ಈ ಹೋಳುಗಳನ್ನು 65-70 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಒಣಗಿಸ್ಬೇಕು. ಅಂದ್ರೆ ಇದು ಬಿಸಿಲಲ್ಲಾದ್ರೆ ಅದು ಸರಿಯಾಗಿ ಒಣಗುವಾಗ ಅದು ಗೊತ್ತಾಗ್ತದೆ, ಈ ಓವನ್ ಅಲ್ಲಾದ್ರೆ ಈ ಟೆಂಪರೇಚರ್ ಮೇಂಟೈನ್ ಮಾಡ್ಬೇಕು, 65-70 ಡಿಗ್ರಿ. ಅದರ ತೇವಾಂಶ 8-10% ತನಕ ಇರಬೇಕು, ಅಷ್ಟು ಇದು ಅಷ್ಟರವರೆಗೆ ಅದನ್ನು ಚೆನ್ನಾಗಿ ಒಣಗಿಸಿ ಇಟ್ಕೊಳ್ಬಹುದು. ಅದನ್ನು ಆವಾಗ್ಲೇ ಈಗ ತಮ್ಮ ಉಪಯೋಗಕ್ಕೆ ಆದ್ರೆ ಮನೆಯಲ್ಲೇ ಅದನ್ನ ಒಣಗಿಸಿ ಇಟ್ಕೊಂಡು ನಂತರ ಹೌದು, ಈಗ ನೀವು ಪುಡಿ ಮಾಡಿ ಇಟ್ಕೊಂಡು ಕೂಡಲೇ ಅದು ತೇವಾಂಶ ಹೇಳ್ಕೊಳ್ತದೆ. ಈಗ ಮನೆಯಲ್ಲಿ ಗೋಧಿ ಹಿಟ್ಟಾದ್ರೂ ಯಾವುದೇ ಹಿಟ್ಟಾದ್ರೂ ಪುಡಿ ಮಾಡಿದ್ದು ಜಾಸ್ತಿ ಸಮಯ ಇಡ್ಲಿಕ್ಕೆ ಆಗುದಿಲ್ಲ, ಅದು ಬೇಗ ಮಾಯಿಶ್ಚರ್ ಹೇಳ್ಕೊಳ್ತದೆ. ಹಾಗಾಗಿ ಇದನ್ನು ಒಣಗಿಸಿ ಇಟ್ಟದ್ದನ್ನು ಹಾಗೆ ಇಟ್ಟು ನಂತರ ಬೇಕಾದಾಗ ಪುಡಿ ಮಾಡಿ ಮಿಲ್ಲಲ್ಲಿ ಕೊಟ್ಟು ಅಥವಾ ಮನೆಯಲ್ಲೇ ಪಲ್ವರೈಸರ್ ಇದ್ರೆ ಪಲ್ವರೈಸರ್ ದೊಡ್ಡ ಪ್ರಮಾಣದಲ್ಲಿ ಅದನ್ನ ಇದ್ ಮಾಡ್ಕೊಳ್ಬಹುದು. ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಮಾಡ್ಲಿಕ್ಕೆ ಸಾಧ್ಯ. ಈಗ ಹಲಸಿನಕಾಯಿ ಹಪ್ಪಳದ ಹಾಗೆ ಬಾಳೆಕಾಯಿ ಹಪ್ಪಳವನ್ನು ಕೂಡ ಮಾಡಬಹುದು ಅಂತ ಈ ವಿಚಾರದ ಬಗ್ಗೆ ಹೇಳಿ. ಬಾಳೆಕಾಯಿ ಅದೇ ಈಗ ಈ ಪುಡಿ ಮಾಡಿ ಇಟ್ಕೊಂಡಂತಹ ಇದು ಇದು ಬಾಳೆಕಾಯಿಯ ಪುಡಿಯನ್ನು ಹಪ್ಪಳ ಮಾಡ್ಲಿಕ್ಕೆ ಉಪಯೋಗ ಮಾಡಬಹುದು. ಇದೇ ಟೆಕ್ನಿಕ್ ಈಗ ಧಾರಾಳ ಇದೆ, ಅದನ್ನು ಸ್ಟಾಕ್ ಮಾಡಿ ಇಟ್ಕೊಂಡು ಬೇಕಾದಾಗ ಬಾಳೆಕಾಯಿ ಹಪ್ಪಳ ಮಾಡಬಹುದು. ಇದರ ಕಲರ್ ಅಲ್ಲಿ ಉಪಯೋಗ, ನೀವು ಸಾಧಾರಣ ಸಾಂಪ್ರದಾಯಿಕವಾಗಿ ಮಾಡುವ ಮೆಥಡ್ ಅಲ್ಲೇ ಇದನ್ನು ಮಾಡಬಹುದು. ಈ ಪುಡಿಯನ್ನು ಈ ಬಿಸ್ಕೆಟ್ ಗಳಲ್ಲೂ ಉಪಯೋಗ ಮಾಡಬಹುದು, ಕೇಕ್ ಬಿಸ್ಕೆಟ್ ಮತ್ತೆ ಬ್ರೆಡ್ ಮಾಡುವಾಗ, ಕಸ್ಟರ್ಡ್ ಮಾಡುವಾಗ, ಕಸ್ಟರ್ಡ್ ಪುಡ್ಡಿಂಗ್ ಕಾರ್ನ್ ಫ್ಲಾರಿನ ಬದಲಾಗಿ, ಮೈದದ ಬದಲಾಗಿ ಇದನ್ನು ಉಪಯೋಗ ಮಾಡ, ಚಪಾತಿಯಲ್ಲೂ ಉಪಯೋಗ ಮಾಡಬಹುದು. ಚಪಾತಿಯಲ್ಲೂ, ಪಪ್ಪಡ ಮಾಡುವಾಗ, ಮಕ್ಕಳ ಆಹಾರದಲ್ಲಿ, ಮತ್ತೆ ಹೆಲ್ತ್ ಡ್ರಿಂಕ್ ಮಿಲ್ಕ್ ಶೇಕ್ ಮಾಡುವಾಗಲೂ ಉಪಯೋಗ ಮಾಡಬಹುದು. ಈಗ ಸಾಧಾರಣ ಈಗ ಅದು ಏನಾಗ್ತದೆ, ಹೇಗೆ ಒಂದು ಒಂದು ಕೆಜಿ ಅಷ್ಟು ಬಾಳೆಕಾಯಿ ತಕೊಂಡ್ರೆ ಒಂದು ಸಾಧಾರಣ 150-200 ಗ್ರಾಂ ಸಿಗ್ತದೆ. ಡಿಹೈಡ್ರೇಟ್ ಮಾಡಿ ನಿರ್ಜಲೀಕರಿಸಿದ ನಂತರ, ಒಣಗಿಸಿದ ನಂತರ ಒಂದು 200 ಗ್ರಾಂ. ಈಗ ಅದು ಕೆಜಿಗೆ ಬಾಳೆಕಾಯಿ ಪುಡಿ 600-800 ರೂಪಾಯಿ ಇದೆ. ಎಷ್ಟು ಒಳ್ಳೆ ಇದು, ಅದು ಒಳ್ಳೆ ಪೊಟೆನ್ಷಿಯಲ್ ಇದೆ. ಅದು ಟಿಂಡ್ ಬಾಕ್ಸ್, ಒಂದು 2 ಕೆಜಿ ಟಿಂಡ್ ಬಾಕ್ಸ್, ಅದರದ್ದು ನಾನು ಆನ್ಲೈನ್ ಅಲ್ಲಿ ಅದರದ್ದು ಎಷ್ಟು ಬೆಲೆ ನೋಡಿದೆ, 2 ಕೆಜಿ ಟಿನ್ ಮಾಡಿದಂತ ಬಾಕ್ಸ್ಗೆ 1,800 ರೂಪಾಯಿ ಇತ್ತು. ಹಾಗೆ ಅದು ಯಾವ ರೀತಿ ಅವರು ಹೈಲೈಟ್ ಮಾಡ್ತಾ ಇದಾರಂತೆ, ಗ್ಲೂಟೆನ್ ಫ್ರೀ, ಹೈ ಫೈಬರ್, ರೆಸಿಸ್ಟೆಂಟ್ ಸ್ಟಾರ್ಚ್, ಲೋ ಗ್ಲೈಸಮಿಕ್ ಇಂಡೆಕ್ಸ್, ಅಂದ್ರೆ ಈ ಡಯಾಬಿಟಿಸ್ ಇದ್ದವರಿಗೆ ಒಳ್ಳೇದು ಅನ್ನೋ ರೀತಿಯಲ್ಲಿ. ಮತ್ತೆ ಈ ಸೂಪ್ ಮತ್ತೆ ಸಾಸ್ಗಳಲ್ಲಿ ಯಾವ ರೀತಿ ಥಿಕ್ಕನಿಂಗ್ ಏಜೆಂಟ್ ಆಗಿ ಉಪಯೋಗ ಮಾಡಬಹುದು ಅಂತ, ಹೀಗೆ ಅದು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡಬಹುದು. ಅದರಲ್ಲೂ ಈಗ ಗ್ರೀನ್ ಬನಾನಾ ಫ್ಲಾರ್ ಅಂತಲೇ ತೋರಿಸ್ತಾ ಇದ್ದಾರೆ. ಅಂದ್ರೆ ಗ್ರೀನ್ ಹಣ್ಣಿಂದಲ್ಲ, ಹಣ್ಣಿನ ಪುಡಿಯಲ್ಲ, ಕಾಯ ಪುಡಿ ಅಂತ ಒಂದು ಹೈಲೈಟ್ ಮಾಡ್ತಾ ಇದ್ದಾರೆ ಅದರಲ್ಲಿ. ಯಾಕಂದ್ರೆ ಅದರಲ್ಲಿ ರೆಸಿಸ್ಟೆಂಟ್ ಸ್ಟಾರ್ಚ್ ಜಾಸ್ತಿ ಇರ್ತದೆ, ಸಕ್ಕರೆ ಅಂಶ ಕಮ್ಮಿ, ಹಾಗೆ ಅದು ಬೇಗ ರಕ್ತಗತ ಆಗುದಿಲ್ಲ, ಶುಗರ್ ಆಗಿ ಪರಿವರ್ತನೆ ಆಗ್ಲಿಕ್ಕೆ ತುಂಬಾ ಟೈಮ್ ತಗೊಳ್ತದೆ. ಹಾಗಾಗಿ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇರುವ ಪುಡಿ ಅಂತ ಹೇಳಿ ಅದನ್ನು ಇದು ಹೈಲೈಟ್ ಮಾಡ್ತಾ ಇದ್ದಾರೆ. ಈಗ ಬಿಸ್ಕೆಟ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವ ರೀತಿ ಅಂದ್ರೆ, ಈಗ ಉಪಯೋಗ ಮಾಡುವಾಗ ಮೈದದ ಬದಲಾಗಿ ಈ 60% ಈ ಬಾಳೆಹಣ್ಣಿನ ಬಾಳೆಕಾಯಿಯ ಹಿಟ್ಟು ಉಪಯೋಗ ಮಾಡಿದ್ರೆ, ಬಾಕಿ 40% ಗೋಧಿ ಹಿಟ್ಟು ಮತ್ತೆ ಇತರ ಇಂಗ್ರೀಡಿಯೆಂಟ್ಸ್, ಅದರ ಕೊಬ್ಬಿನ ಅಂಶ ಎಲ್ಲ ಆ ರೀತಿ ಅದನ್ನ ಇನ್ಕಾರ್ಪೊರೇಟ್ ಮಾಡ್ತಾ ಇದ್ದಾರೆ ಪುಡಿಯನ್ನು. ಬಹುಶಃ ಕೇರಳ ರಾಜ್ಯ ಈ ಬಾಳೆಕಾಯಿ ಚಿಪ್ಸ್ಗೆ ಬಹಳ ಫೇಮಸ್ ಅಂತ ಕೇಳಿದೀವಿ. ಈ ಬಾಳೆಕಾಯಿ ಚಿಪ್ಸ್ ಮಾಡುವ ಒಂದು ಉದ್ಯಮದಲ್ಲಿ ಎಷ್ಟರ ಮಟ್ಟಿಗೆ ಒಂದು ಉದ್ಯೋಗಕ್ಕೆ ಅವಕಾಶ ಇದೆ? ಈ ಬಾಳೆಕಾಯಿಯ ಚಿಪ್ಸ್, ಈಗ ಬಲಿತ ಬಾಳೆಕಾಯಿ ಹಾಗೂ ಉಪಯೋಗ ಮಾಡಬೇಕು, ಮತ್ತೆ ಅದರಲ್ಲಿ ಕಡಿಮೆ ಸಕ್ಕರೆ ಅಂಶ ಇರುವಂತ ವೆರೈಟಿಯನ್ನೇ ಉಪಯೋಗಿಸುವುದು ಸೂಕ್ತ. ಸಾಮಾನ್ಯವಾಗಿ ಮಾಡುವಂಥದ್ದು, ಬಾಳೆಕಾಯಿಯನ್ನು ಸ್ಲೈಸರ್ ಉಪಯೋಗ ಮಾಡಿ 2-3 mm ದಪ್ಪಕ್ಕೆ ಕೊಯ್ದುಕೊಂಡು ಮತ್ತೆ ಎಣ್ಣೆಯಲ್ಲಿ ಹುರಿಯುವಂಥದ್ದು. ಈ ಎಣ್ಣೆಗೆ ಒಂದು 10% ಉಪ್ಪು ದ್ರಾವಣ ಹಾಕಿ ಮತ್ತೆ ಅದನ್ನು ತೆಗೆದು ಗಾಳಿ ಆಡದಂತೆ ಶೇಖರಿಸಿ ಇಡುವಂಥದ್ದು. ಅದರಲ್ಲಿ ಈ ನೈಟ್ರೋಜನ್ ಫ್ಲಶ್ ಮಾಡಿದ ಲ್ಯಾಮಿನೇಟೆಡ್ ಪೌಚಸ್ ಸಿಗ್ತದೆ, ಅದು ಒಂದು ಶೆಲ್ಫ್ ಲೈಫ್ ಅದ, ಅದೊಂದು ಜಾಸ್ತಿ ಸಮಯ ಇಡಲಿಕ್ಕೆ ಸಾಧ್ಯ ಇದೆ. ಇನ್ನೊಂದು ವಿಧ ಅಂತ ಹೇಳಿದ್ರೆ ಒಣಗಿಸಿ ಇಟ್ಕೊಳ್ಳುವಂಥದ್ದು. ಈ ಬಾಳೆಕಾಯಿಯನ್ನು ನೀವು ಮೊದಲೇ ಹೇಳಿದಾಗೆ ಒಣಗಿಸಿ ಫಸ್ಟ್ ಇದು ಸ್ಲೈಸ್ ಮಾಡಿ ಒಣಗಿಸಿ ಇಟ್ಕೊಂಡು ಬೇಕಾದಾಗ ಕರಿದು ಉಪಯೋಗ ಮಾಡುವಂತ ಟೆಕ್ನಿಕ್, ಆಗ ಅದು ಆ ಟೆಕ್ನಿಕ್ ಕೂಡ ಇದೆ. ಅದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈ ಹೋಳುಗಳನ್ನು ಮಾಡಿದ ನಂತರ 0.2% ಪೊಟ್ಯಾಸಿಯಂ ಮೆಟಬೈಸಲ್ಫೈಟ್ ನಲ್ಲಿ 15 ನಿಮಿಷ ಬಿಟ್ಟು, ಅದು ಯಾಕೆ ಮಾಡುವುದಂದ್ರೆ ಕಂದು ಬಣ್ಣಕ್ಕೆ ತಿರುಗದ ಹಾಗೆ, ನಂತರ ತಣ್ಣೀರಿನಲ್ಲಿ ತೊಳೆದು ಈ ಗಂಧಕದ ಗಾಳಿ ಸಲ್ಫರ್ ಇದು ಬಾಕ್ಸ್ ಅಂತ ಸಿಗ್ತದೆ ದೊಡ್ಡ ಪ್ರಮಾಣದಲ್ಲಿ, ಅದಕ್ಕೆ 1 ಗಂಟೆ ಅದನ್ನ ಎಕ್ಸ್ಪೋಸ್ ಮಾಡಬೇಕು. ಅಂದ್ರೆ ಒಂದು 10 ಟ್ರೇ ಇದ್ದಲ್ಲಿ 1-3 ಗ್ರಾಂ ಗಂಧಕ ಬೇಕಾಗ್ತದೆ ಅಷ್ಟೇ. ಅದು ಆ ಡ್ರೈಯರ್ ಅಲ್ಲಿ 60-63 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಒಣಗಿಸುವಂತದ್ದು. ಈ ಒಣಗಿಸಿದ್ದನ್ನು ಶೇಖರಿಸಿ ಇಟ್ಟುಕೊಂಡು ಬೇಕಾದಾಗ ಹುರಿದು ಉಪಯೋಗ ಮಾಡಬಹುದು, ಮತ್ತೆ ಅಥವಾ ಅದನ್ನು ಪುಡಿ ಕೂಡ ಮಾಡ್ಕೊಳ್ಬಹುದು. ಅದೀಗ ಅದೇ ಹೇಳಿದ್ನಲ್ಲ, 1 ಕೆಜಿಗೆ 900 ರುಪೀಸ್ ತನಕ ಇದೆ ಯಾವುದು ಚಿಪ್ಸ್, ಅಷ್ಟು ಇದೆ. ಈಗ 1 ಕೆಜಿ ಚಿಪ್ಸ್ ಮಾಡ್ಬೇಕಂತ ಹೇಳಿದ್ರೆ 8-10 ಇದು ಬಾಳೆ ಕಾಯಿ ಬೇಕಾಗ್ತದೆ, ಅವಾಗ ಅಷ್ಟು ಲಾಭ ಮಾಡಬಹುದು. ಈಗ 1 ಕೆಜಿಯಲ್ಲಿ 90 ರೂಪಾಯಿಗಿಂತ ಜಾಸ್ತಿ ಖರ್ಚಿರೋದಿಲ್ಲ, ಹೌದು ಸಿಗ್ತದೆ. ಅದರಿಂದ ಬೇರೆ ಬೇರೆ ಹಣ್ಣುಗಳ ಒಂದು ಬಾರ್ ಅಥವಾ ಫ್ರೂಟ್ ಬಾರ್ ಅನ್ನುವಂತಹದ್ದು, ಇದು ಕೂಡ ಮಾರುಕಟ್ಟೆಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಲಭ್ಯ ಆಗ್ತಾ ಇದೆ. ಬಾಳೆಹಣ್ಣನ್ನು ಉಪಯೋಗಿಸಿಕೊಂಡು ಕೂಡ ಇಂತಹ ಒಂದು ಬಾರ್ಗಳನ್ನ ರೆಡಿ ಮಾಡಬಹುದಾ? ಹೌದು, ಮ್ಯಾಂಗೋ ಬಾರ್ ಈಗ ಸಾಧಾರಣ ಈಗ ಎಲ್ಲ ನಾವು ಸೂಪರ್ ಮಾರ್ಕೆಟ್ಸ್ ಅಲ್ಲಿ ಹೋದ್ರೆ ಬೇರೆ ಬೇರೆ ರೀತಿಯ ಫ್ರೂಟ್ ಬಾರ್ಸ್ ಸಿಗ್ತದೆ ಮಕ್ಕಳಿಗೆ, ಅದು ಫ್ರೂಟ್ ಸಪರೇಟ್ ಆಗಿ. ಅದು ಹೆಚ್ಚಾಗಿ ಸಿಗುವಂತದ್ದು ಕೃತಕವಾದ ಪೆಕ್ಟಿನ್, ಸಕ್ಕರೆ ಬಣ್ಣ ಮತ್ತೆ ಎಸೆನ್ಸ್ ಸೇರಿಸ್ತದೆ. ಈಗ ಸ್ಟ್ರಾಬೆರಿದು ಫ್ರೂಟ್ ಬಾರ್ ಅಂತೆಲ್ಲ ಬರ್ತದೆ, ಅದು ಯಾವುದು ಅದರಲ್ಲಿ ನಿಜವಾಗಿ ಹಣ್ಣಿನ ಪಲ್ಪ್ ಏನು ಇರುವುದಿಲ್ಲ ಅದು. ಈಗ ಇದರಲ್ಲಿ ನ್ಯಾಚುರಲ್ ಆಗಿ ಮಾಡಬಹುದು, ಈಗ ಬಾಳೆಹಣ್ಣಿನ ಪಲ್ಪ್ ಅಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ 10% ಸಕ್ಕರೆ 0.3% ಅಷ್ಟು ಸಿಟ್ರಿಕ್ ಆಸಿಡ್ ಮತ್ತು 0.5% ಅಷ್ಟು ಪೆಕ್ಟಿನ್ ಅದು ಗಟ್ಟಿಯಾಗಲಿಕ್ಕೆ, ಮತ್ತು ಒಂದು ಪೊಟ್ಯಾಷಿಯಂ ಮೆಟಬೈಸಲ್ಫೈಟ್ 350 PPM ಅಂದರೆ 1 kg ಹಣ್ಣಿಗೆ 100 g ಸಕ್ಕರೆ, 3 g ಸಿಟ್ರಿಕ್ ಆಸಿಡ್, 5 g ಪೆಕ್ಟಿನ್ ಮತ್ತು 0.35 ಪೊಟ್ಯಾಷಿಯಂ ಮೆಟಬೈಸಲ್ಫೈಟ್ ಮತ್ತು ಪರ್ಮಿಟೆಡ್ ಕಲರ್ ಸ್ವಲ್ಪ ಬಣ್ಣ ಅಗತ್ಯಕ್ಕೆ ತಕ್ಕ ಹಾಗೆ ಹಾಕಿ ಇದನ್ನು ಮಾಡುವಂಥದ್ದು. ಇದು ಜಸ್ಟ್ ಮಿಕ್ಸ್ ಮಾಡಿ ಮತ್ತು ಒಂದು ತಟ್ಟೆ ಮೇಲೆ ಒಂದು ಸ್ವಲ್ಪ ಫ್ಯಾಟ್ ಕೊಬ್ಬು ಸವರಿದ ತಟ್ಟೆಯ ಮೇಲೆ 70°C ಒಣಗಿಸುವಂಥದ್ದು ಅಷ್ಟೇ. ಎರಡು ಬದಿಯಲ್ಲೂ ಒಂದು 20% ಮಾಯಿಶ್ಚರ್ ಬರುವವರೆಗೆ ಅದನ್ನು ತಗ್ಗಿಸಬೇಕು. ಅದನ್ನು ಇದು 6-7 ತನಕ ಇಡ್ಬೋದು. ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ಅದನ್ನು ಮಾರ್ಬೋದು. ಅದೇ ಅಷ್ಟು ಅದು ಇದು ಕೂಡ ಒಂದು ನ್ಯೂಟ್ರಿಡೆನ್ಸ್ ಫುಡ್ ಇದು ಫ್ರೂಟ್ ಬಾರ್. ಏನು ಇದಿಲ್ಲ, ಬೇರೆ ಇದು ಕಲಬೆರಕೆ ಇಲ್ಲದ ಒರಿಜಿನಲ್ ಫ್ರೂಟ್ ಬಾರ್ ಇದು. ಬೇರೆ ಏನೇನು ಮಾಡ್ಬೋದು ಈ ಹಣ್ಣಿನ ಪಲ್ಪಿನಿಂದ? ಈಗ ನಾವು ಟೊಮೆಟೊ ಸಾಸ್ ಎಲ್ಲ ನೋಡಿದ್ದೇವೆ ಮಾರುಕಟ್ಟೆಯಲ್ಲಿ. ಅದರಲ್ಲೂ ಈಗ ಇತ್ತೀಚೆಗೆ ಸಿಗುವಂಥದ್ದು ಒಂದು ನ್ಯಾಚುರಲ್ ಕಲರ್ ಕಾಣುವುದಿಲ್ಲ, ಅದರಲ್ಲಿ ತುಂಬ ಒಂದು ಕೆಂಪು ಬಣ್ಣ ಒಂಥರ ಆರ್ಟಿಫಿಷಿಯಲ್ ಕಲರ್ಸ್ ಸೇರಿಸಿದಂಥ ಒಂದು ಪ್ರಾಡಕ್ಟ್ಸ್ ಎಲ್ಲ ನಾವು ಕಾಣ್ತೇವೆ, ಬೇರೆ ಬೇರೆ ಬಣ್ಣದಲ್ಲಿ ಇರ್ತದೆ ಅದು. ಈಗ ನಮಗೆ ನಿಜವಾಗ್ಲೂ ಈ ಹಾಟ್ ಸ್ವೀಟ್ ಆ್ಯಂಡ್ ಹಾಟ್ ಸಾಸ್ ಬಾಳೆ ಹಣ್ಣಿನಿಂದಲೂ ಮಾಡ್ಬೋದು. ಈಗ ಪಲ್ಯಕ್ಕೆ ಉಪಯೋಗಿಸುವ ಕಾಯಿ ಅಥವಾ ಇತರ ಅದೇ ರೀತಿಯ ಅದೇ ನೇಚರ್ ಇರುವ ಒಂದು ಸೂಕ್ತವಾದಂತಹ ಕಾಯಿಗಳನ್ನು ಉಪಯೋಗ ಮಾಡಿ ಅದನ್ನು ಬ್ಲ್ಯಾಂಚ್ ಮಾಡಬೇಕು. ನಾವು ಬ್ಲ್ಯಾಂಚಿಂಗ್ ಅಂತ ಹೇಳಿದರೆ ಅದೇ ಕುದಿಯುವ ನೀರಿನಲ್ಲಿ ಅದ್ದಿ ತೆಗೆಯುವಂಥದ್ದು, ಮುಳುಗಿಸಿ. ಅದು ಒಂದು 20 ಕಾಯಿ ಆದರೆ ಒಂದು 20-30 ಮುಳುಗಿಸಬೇಕಾಗ್ತದೆ. ಯಾಕಂದರೆ ಅದು ಮಾಡೋದು ಎರಡು ಕಾರಣಕ್ಕೆ, ಒಂದು ಅದರ ಕಿಣ್ವಗಳನ್ನು ನಿಷ್ಕ್ರಿಯಗೊಳಿಸಲಿಕ್ಕೆ, ಇನ್ನೊಂದು ಹೊರಗಿನ ಸಿಪ್ಪೆ ಸ್ವಲ್ಪ ಸೀಳಿದಾಗ ಅದನ್ನು ಮತ್ತೆ ಅದನ್ನು ಬ್ಲೆಂಡ್ ಮಾಡಿ ಹಾಗಾಗಿ ಮತ್ತೆ ಅದಕ್ಕೆ ಹಾಗೆ ಸಿಪ್ಪೆ ಬೇರ್ಪಡಿಸಿದ ನಂತರ 1:4 ದಲ್ಲಿ ನೀರು ಸೇರಿಸಬೇಕು. ಈಗ 1 kg 1 kg ಪಲ್ಪಿಗೆ 4 ನೀರು ಸೇರಿಸಿ ಅದನ್ನು ಆವಿಯಲ್ಲಿ ಕುದಿಸಬೇಕು, ಚೆನ್ನಾಗಿ ಕುದಿಸಬೇಕು. ಮತ್ತು ಸಾಸ್ ಮಾಡುವ ಕ್ರಮ ಹೇಗಂತ ಹೇಳಿದ್ರೆ, ಈ ಮಸಾಲೆಗಳನ್ನು ಒಂದು ಮಸ್ಲಿನ್ ಕ್ಲಾತ್ ಬಟ್ಟೆಯಲ್ಲಿ ಕಟ್ಟುವುದು. ಯಾವುದು ಈ ಮಸಾಲೆ ಅಂತ ಹೇಳಿದರೆ, ಈ ಸಾಸಲ್ಲಿ ಉಪಯೋಗ ಮಸಾಲೆ ಅಂದರೆ ನೀರುಳ್ಳಿ, ಬೆಳ್ಳುಳ್ಳಿ, ಲವಂಗ, ಚಕ್ಕೆ, ಏಲಕ್ಕಿ, ಜೀರಿಗೆ, ಇದನ್ನೆಲ್ಲ ಒಂದು ಮಸಾಲೆಗಳನ್ನು ಒಂದು ಸಣ್ಣ ಬಟ್ಟೆಯಲ್ಲಿ ಕಟ್ಟಿ ಆಮೇಲೆ ಈ ಕುದಿಯುವ ಇದು ಈ ಪಲ್ಪಲ್ಲಿ ಅದನ್ನು ಮುಳುಗಿಸಿ ಇಡುವಂಥದ್ದು. ಸಾಧಾರಣ ಒಂದು 1/2 kg ಪಲ್ಪ್, 2 L ನೀರು, 240 g ಸಕ್ಕರೆ ಮತ್ತು 200 ml ತೆಂಗಿನ ವಿನಿಗರ್, ಉಪ್ಪು 30 g, ಕರಿಮೆಣಸು, ಒಂದು ಸ್ವಲ್ಪ ನೀರುಳ್ಳಿ, ಮೆಣಸಿನ ಪುಡಿ, ಚಕ್ಕೆ, ಜೀರಿಗೆ, ಬೆಳ್ಳುಳ್ಳಿ, ಲವಂಗ, ಏಲಕ್ಕಿ, ಇದೆಲ್ಲ ಸೇರಿಸಿ ಮಾಡುವಂಥದ್ದು. ಏನಿಲ್ಲ, ಅದು ಆದಷ್ಟು ಕಮ್ಮಿ ಅದರ ಸಾಸಿನ ಕನ್ಸಿಸ್ಟೆನ್ಸಿಗೆ ಅದನ್ನು ಬತ್ತಿಸಿ ಉಪಯೋಗ ಮಾಡುವಂಥದ್ದು. ಬನಾನಾ ಸಾಸ್ ಅದನ್ನು ಬನಾನಾ ಸಾಸ್ ಟೊಮೆಟೊ ಸಾಸಿನ ರೀತಿಯಲ್ಲೇ ಅದನ್ನು ಕೂಡ ಉಪಯೋಗ ಮಾಡಬಹುದು. ಬಾಳೆಕಾಯಿ ಹಾಗೂ ಬಾಳೆಹಣ್ಣಿನ ವಿವಿಧ ಉತ್ಪನ್ನಗಳ ಬಗ್ಗೆ ನಾವು ಈಗಾಗಲೇ ಮಾತನಾಡಿದ್ದೀವಿ. ಇನ್ನೊಂದು ಪ್ರಮುಖವಾದಂತಹ ಹಣ್ಣಿನ ಬೆಳೆ ಅಂತಂದ್ರೆ ಹಲಸು. ಅದು ಯಥೇಚ್ಛವಾಗಿ ಕರಾವಳಿ ಜಿಲ್ಲೆಯಲ್ಲಿ ಸಿಗ್ತದೆ. ಹಲಸಿನ ಹಣ್ಣು ಮತ್ತು ಹಲಸಿನ ಕಾಯಿ ಇದರ ಒಂದು ಮೌಲ್ಯವರ್ಧನೆಯನ್ನು ಹೇಗೆ ಮಾಡಬಹುದು? ಈಗ ಇದಕ್ಕೆ ಸೂಕ್ತವಾದಂಥದ್ದು ಬರಿಕೆ ಜಾತಿ. ಯಾವುದು ಗಟ್ಟಿ ಸೊಳ್ಳೆಗಳು, ಈಗ ಈ ಪುಡಿ ಮಾಡಬೇಕಂದ್ರೆ ಸೊಳ್ಳೆಯ ಪುಡಿ ಮಾಡಬೇಕಂತ ಹೇಳಿದರೆ ಅದು ಸೊಳ್ಳೆಗಳು ಗಟ್ಟಿ ಇರಬೇಕು. ತುಳುವ ಜಾತಿ ಅದಕ್ಕೆ ಸೂಕ್ತ ಅಲ್ಲ. ತುಳುವ ಹಣ್ಣುಗಳನ್ನು ಸ್ಕ್ವಾಶ್ ಮಾಡಲಿಕ್ಕೆ ಉಪಯೋಗ ಮಾಡ್ಬೋದು. ಇದು ಈ ಸೊಳ್ಳೆಯ ಪುಡಿಗೆ ಬರಿಕೆಯೇ ಒಳ್ಳೆಯದು. ಈಗ ಅದನ್ನು ಎಲ್ಲ ಸ್ವಚ್ಛಗೊಳಿಸಿದ ನಂತರ ಸೊಳ್ಳೆಗಳನ್ನು ಈ ಕುದಿಯುವ ನೀರಿನಲ್ಲಿ ಒಂದು ಬಟ್ಟೆಯಲ್ಲಿ ಕಟ್ಟಿ ಮುಳುಗಿಸಿ ಬ್ಲ್ಯಾಂಚ್ ಮಾಡಿ ತೆಗೆದು ತಣಿದ ನಂತರ ಅದು ಕೂಡಲೇ ತಣ್ಣೀರಲ್ಲಿ ಮುಳುಗಿಸಿ ಮತ್ತೆ ಅದನ್ನು ಸೋಸಿ ಒಣಗಿಸುವುದು ಒಂದು ಕ್ರಮ. ಇನ್ನೊಂದು ಈ ನೀರಿಗೆ 0.25% ಪೊಟ್ಯಾಷಿಯಂ ಮೆಟಬೈಸಲ್ಫೈಟ್ ಸೇರಿಸಬೇಕು. ಆಮೇಲೆ ಅದನ್ನು ಕುದಿಸಬೇಕು. ಕುದಿಯುವ ನೀರಿನಲ್ಲಿ ಈ ಸೊಳ್ಳೆಗಳನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ 1-5 ಅದ್ದಿ ತೆಗಿಬೇಕು. ಇದೊಂದು ಮೆಥಡ್. ಫಸ್ಟ್ ಈ ಪೊಟ್ಯಾಷಿಯಂ ಮೆಟಬೈಸಲ್ಫೈಡನ್ನು ನೀರಿಗೆ ಹಾಕಬೇಕು 0.2%. ಕುದಿಸಬೇಕು. ಕುದಿಯುವಾಗ ಇದನ್ನು ಸೊಳೆಯನ್ನು ಇದನ್ನು ಮುಳುಗಿ 5 ನಿಮಿಷ ಅದ್ದಿ ತೆಗೆಯುವಂತ ಇದನ್ನು ಸೋಸಿ ನಂತರ ಅದನ್ನು ಒಣಗಿಸಿ ಉಪಯೋಗ 60 ಅಂದರೆ ಒಣಗಿಸುವಾಗ ಯಾವಾಗಲೂ 60-65 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶದಲ್ಲೇ ಒಣಗಿಸಬೇಕು. ಯಾಕಂದರೆ ಹೈ ಟೆಂಪ್ರೇಚರಲ್ಲಿ ಒಣಗಿಸಿದ್ರೆ ಹೊರಗಡೆ ಇದಾಗ್ತದೆ, ಒಳಗಡೆ ಒಣಗುವುದಿಲ್ಲ. ಆ ರೀತಿ ಅದನ್ನು ಒಂದು ಕೆಜಿ ಸೊಳೆ ಸಾಧಾರಣ 250-300 ಗ್ರಾಂ ಪುಡಿ ಅದರಿಂದ ಸಿಗ್ತದೆ. ಈ ರೀತಿಯಲ್ಲಿ ಅದನ್ನು ಒಣಗಿಸಬಹುದು. ಹಲಸಿನ ಸೊಳೆಯನ್ನು ಒಣಗಿಸಿದ ನಂತರ ಅದರ ಪುಡಿ ಮಾಡಿದ ನಂತರ ಅದರ ಉಪಯೋಗ ಹೇಗೆ? ಈಗ 1 ಕೆಜಿ ಹಲಸಿನ ಸೊಳೆಯ ಹುಡಿ ಬೆಲೆ ಮಾರುಕಟ್ಟೆಯಲ್ಲಿ ಸಾಧಾರಣ 600-800 ರೂಪಾಯಿ ಇದೆ. ಎಷ್ಟೋ ಕಂಪೆನೀಸ್ ಇದೆ ಈಗಾಗಲೇ ಮಾಡ್ತಾ ಇದ್ದಾರೆ. ಈಗ ಇದು ಸೊಳೆಯ ಪುಡಿಯನ್ನು ಸುಮಾರು ಕಂಪೆನೀಸ್ಗಳು ಈಗ ಆಗಲೇ ಮಾರುಕಟ್ಟೆಗೆ ತಂದಿದ್ದಾರೆ. ಈಗ ಬಿಸ್ಕೆಟ್ ತಯಾರಿಸುವುದಾದರೆ ಮೈದಾ ಹಿಟ್ಟಿನ ಬದಲಿಗೆ 25% ನಷ್ಟು ರಿಪ್ಲೇಸ್ ಮಾಡ್ಬೋದು. ಇದನ್ನು ರಿಪ್ಲೇಸ್ ಮಾಡಬಹುದು ಮೈದಾದ ಬದಲಾಗಿ 25% ಈ ಹಲಸಿನ ಸೊಳೆಯ ಪುಡಿಯನ್ನು ಅದನ್ನು ರಿಪ್ಲೇಸ್ ಮಾಡಿ ಉಪಯೋಗ ಮಾಡಬಹುದು. ಮತ್ತೆ ಇಡ್ಲಿಯಲ್ಲೂ ಇದನ್ನು ಉಪಯೋಗ ಮಾಡಬಹುದು, ದೋಸೆಯಲ್ಲೂ ಇದನ್ನು ಉಪಯೋಗ ಮಾಡಬಹುದು, ಚಪಾತಿಯಲ್ಲೂ ಉಪಯೋಗ ಮಾಡಬಹುದು, ಕರಿದ ತಿಂಡಿಗಳಲ್ಲೂ ಉಪಯೋಗ ಮಾಡಬಹುದು. ತುಂಬಾ ಇದರಲ್ಲಿ ಸ್ಕೋಪ್ ಇದೆ. ಪುಡಿಯನ್ನು ಒಮ್ಮೆ ಮಾಡಿ ಇಟ್ಕೊಂಡ್ರೆ ನಾನು ಅದೇ ಥಿಕ್ಕನಿಂಗ್ ಏಜೆಂಟ್ ಅಂತ ಹೇಳಿದ್ರೆ ಸೂಪ್ ಮಾಡುವಾಗಲೂ ಅದನ್ನು ಉಪಯೋಗ. ಎಲ್ಲೆಲ್ಲಿ ನೀವು ಮೈದಾ ಉಪಯೋಗ ಮಾಡ್ತೀರಾ ಅಥವಾ ಕಾರ್ನ್ಫ್ಲವರ್ ಉಪಯೋಗ ಮಾಡ್ತೀರಾ ಅದರ ಬದಲಾಗಿ ಇದನ್ನು ಸೇರಿಸಿಕೊಳ್ಬಹುದು. ಇನ್ನು ಹಲಸಿನ ಹಣ್ಣಿನ ಉಪಯೋಗ ಹೇಗೆ, ಅದರ ಮೌಲ್ಯವರ್ಧನೆ ಹೇಗೆ? ಹಲಸಿನ ಹಣ್ಣು ಈಗ ಧಾರಾಳ ದೊಡ್ಡ ಪ್ರಮಾಣದಲ್ಲಿ ಸಿಗುವಾಗ ನಮ್ಗೆ ಈಗ ಹಲಸಿನ ಹಪ್ಪಳ ಮಾಡಬೇಕು ಅಂತ ಇದೆ. ಆಗ ಅದನ್ನು ಒಮ್ಮೆಲೆ ಈಗ ಕೊಯ್ದ ನಂತರ 1-2 ಅದೇ ದಿವಸ ಮಾಡ್ಬೇಕಂತ ಲೆಕ್ಕ, ಮರನೇ ದಿವಸಕ್ಕಾಗುವಾಗ ಅದರದ್ದು ಸರಿ ಹದ ಬರುವುದಿಲ್ಲ ಅಂತ ಹೇಳ್ತಾರೆ. ಆಗ ಇಲ್ಲದಿದ್ರೆ ಅದನ್ನ ಒಂದು ಸ್ಕ್ವಾಶ್ ಮಾಡಬೇಕು. ಯಾವುದಾದ್ರೂ ಒಂದು ದೊಡ್ಡ ಪ್ರಮಾಣದಲ್ಲಿ ಉತ್ಪನ್ನ ಮಾಡ್ಬೇಕಂತ ಹೇಳಿದ್ರೆ ಶೇಖರಣೆ ಇಡುವುದು ದೊಡ್ಡ ಒಂದು ಸಮಸ್ಯೆ. ಆಗ ಅದರಲ್ಲಿ ಪ್ರೈಮರಿ ಪ್ರೊಸೆಸಿಂಗ್ ಮಾಡಿ ಪಲ್ಪ್ ಅನ್ನು ಅದನ್ನ ಶೇಖರಿಸಿ ಇಡ್ಲಿಕ್ಕೆ ಸಾಧ್ಯತೆ ಇದೆ. ಅದು ಹಣ್ಣುಗಳನ್ನು ಏನ್ ಮಾಡ್ಬೇಕಂತ ಹೇಳಿದ್ರೆ ಸಣ್ಣದಾಗಿ ಕೊಯ್ದು ಪ್ರೆಷರ್ ಕುಕ್ಕರ್ನಲ್ಲಿ 15 ನಿಮಿಷ ಅದನ್ನ ಬೇಯಿಸಬೇಕು. ಅದು ಬೇಯಿಸುವಾಗ ಒಂದು ಅದರ ಹಣ್ಣಿನ ಕಾಲು ಭಾಗದಷ್ಟು ನೀರು ಹಾಕಿ ಬೇಯಿಸುವಂಥದ್ದು. ನಂತರ ಅದನ್ನು ಪಲ್ಪರ್ ಅಥವಾ ಮಿಕ್ಸಿನಲ್ಲಿ ಹಾಕಿ ಅದರ ಸ್ವಲ್ಪ ಸಾಧ್ಯವಾದಷ್ಟು ನಾರನ್ನು ಒಂದು ಸಪ್ರೇಟ್ ಮಾಡಿ ನಂತರ ಅದಕ್ಕೆ ಸಿಟ್ರಿಕ್ ಆ್ಯಸಿಡ್ ಮತ್ತು ಪೊಟ್ಯಾಷಿಯಂ ಮೆಟಾಬೈಸಲ್ಫೈಡ್ ಸೇರಿಸಿ ಅದನ್ನು ಪಲ್ಪನ್ನು 3 ತಿಂಗಳು, 6 ತಿಂಗಳು, 9 ತಿಂಗಳು, 12 ತಿಂಗಳು ಎಷ್ಟು ಬೇಕೋ ಅಷ್ಟು ಸಮಯ ನಾವು ಶೇಖರಿಸಿ. ಈಗ ನಾನು ಅದು 3-6 ಅಂತ ಹೇಳಿದ್ದು ಈಗ 3 ತಿಂಗಳು ಇಡುವುದಾದರೆ ಅದಕ್ಕೆ ಇದು 2 ಗ್ರಾಮ್ ಸಿಟ್ರಿಕ್ ಆ್ಯಸಿಡ್, 1 ಗ್ರಾಮ್ ಪೊಟ್ಯಾಷಿಯಂ ಮೆಟಾಬೈಸಲ್ ಪ್ರತಿ ಕೆಜಿಗೆ ಸೇರಿಸಬೇಕು. 6 ತಿಂಗಳು ಇಡುವುದಾದರೆ 3 ಗ್ರಾಮ್ ಸಿಟ್ರಿಕ್ ಆ್ಯಸಿಡ್, 1.5 ಗ್ರಾಮ್ ಪೊಟ್ಯಾಷಿಯಂ ಮೆಟಾಬೈಸಲ್ಫೈಡ್. ಹಾಗೆ ಎಷ್ಟು ಸಮಯ ನೀವು ಅದನ್ನು ಇಡಲಿಕ್ಕೆ ಬಯಸ್ತೀರಾ ಆ ಪ್ರಮಾಣದಲ್ಲಿ ಈ ಸಿಟ್ರಿಕ್ ಆ್ಯಸಿಡ್ ಮತ್ತು ಪೊಟ್ಯಾಷಿಯಂ ಮೆಟಾಬೈಸಲ್ಫೈಡಿನ ಪ್ರಮಾಣ ಸ್ವಲ್ಪ ವ್ಯತ್ಯಾಸ ಜಾಸ್ತಿ ಆಗ್ತದೆ. ಆದರೆ ಅದು 1 ವರ್ಷದ ತನಕ ಆ ಪಲ್ಪನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿಕ್ಕೆ ಸಾಧ್ಯ. ಹೀಗೆ ಪಲ್ಪ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಬೇಕಾದಾಗ ಅದನ್ನು ಪಪ್ಪಡ್ ಮಾಡ್ಕೊಳ್ಬೋದು ಅಥವಾ ಸ್ಕ್ವಾಶ್ ಮಾಡ್ಕೊಳ್ಬೋದು ಅಥವಾ ಹಲ್ವಕ್ಕೆ ಉಪಯೋಗ ಮಾಡಿದ್ರೆ ಮಾಡ್ಕೊಳ್ಬೋದು. ಈಗ ಅದೇ ಒಂದು ದೊಡ್ಡ ಸಮಸ್ಯೆ ಕೃಷಿಕರಲ್ಲಿ, ಇದನ್ನು ಹೇಗೆ ಅದು ಪಲ್ಪನ್ನು ಸ್ಟೋರೇಜ್ ಮಾಡಿ ಹೇಗೆ ಇಟ್ಕೊಳ್ಳೋದು ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಪಲ್ಪನ್ನು ಹಣ್ಣಾದ ಹಲಸಿನ ಪಲ್ಪನ್ನು ಶೇಖರಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಲಸಿನ ಹಣ್ಣಿನ ಸೊಳೆಯನ್ನು ನೇರವಾಗಿ ಒಣಗಿಸಿ ಇಡಬಹುದು? ನೇರವಾಗಿ ಹಣ್ಣನ್ನು ನೇರವಾಗಿ ಇಡಬಹುದು, ಆದರೆ ಅದು ಸಕ್ಕರೆ ಉಪಯೋಗಿಸಿ ನಿರ್ಜಲೀಕರಿಸಿದ ಇದು ಡಿಹೈಡ್ರೇಟೆಡ್ ರೈಪ್ ಬಲ್ಬ್ಸ್ ಅಂತ ಸಿಗ್ತದೆ. ಕೆಲವು ಸಲ ನಾವು ಕೆಲವು ಸೂಪರ್ ಮಾರ್ಕೆಟ್ಗಳಲ್ಲಿ ನೋಡ್ಬೋದು. ಈಗ ಒಂದು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ನಿಮಗೆ ಹಲಸಿನ ಹಣ್ಣು ತಿನ್ನಬೇಕು ಅಂತ ಅನಿಸಿದ್ರೆ ಕ್ಯಾಂಡಿಡ್ ಟೈಪ್ ಒಂಥರ ಸಕ್ಕರೆಯಲ್ಲಿ ಹಾಕಿದ ಡ್ರೈ ಮಾಡಿದ ಇದು ಬಾಳೆ ಹಲಸಿನ ಹಣ್ಣು ನಮಗೆ ಸಿಗ್ತದೆ. ಅದು ಅದರಲ್ಲಿ ಏನು ಮಾಡ್ತಾರೆ ಅಂದರೆ 2 ಸೈಡ್ ಸೊಳೆಗಳನ್ನು ಕಟ್ ಮಾಡ್ತಾರೆ. ಕಟ್ ಮಾಡಿ ಅದನ್ನು 60% ಸಕ್ಕರೆ ದ್ರಾವಣದಲ್ಲಿ ಅದ್ದಿ ಇಟ್ಟು ಆಮೇಲೆ ಅದನ್ನು ಇದು ಸೋಸಿ 20% ತೇವಾಂಶ ಬರುವವರೆಗೆ ಅದನ್ನು ಒಣಗಿಸುವಂಥದ್ದು. ಅದು ಡಿಹೈಡ್ರೇಟೆಡ್ ರೈಪ್ ಬಲ್ಬ್ಸ್ ಅಂತ ಹೇಳ್ತಾರೆ, ಜಾಕ್ ಫ್ರೂಟ್ ಬಲ್ಬ್ಸ್. ಈ ರೀತಿಯೂ ಮಾಡ್ಬೋದು. ಮತ್ತು ಇನ್ನೊಂದು ನಮ್ಮ ಪಾರಂಪರಿಕ ನಮಗೆ ಹೈಲೈಟ್ ಮಾಡಬೇಕಾಗಿದ್ದು ಈಗಿನ ಒಂದು ಇದಕ್ಕೆ ಉಪ್ಪು ಸೊಳೆ. ಈಗ ಎಲ್ಲರೂ ಈಗ ಹೆಚ್ಚಿನವರು ಹಿಂದಿನ ಕಾಲದಲ್ಲಿ ಅದು ಬೆಸ್ಟ್ ಮೆಥಡ್ ನನ್ನ ಪ್ರಕಾರ. ಯಾಕಂತ ಹೇಳಿದರೆ ಯಾವುದೇ ಪ್ರಿಸರ್ವೇಟಿವ್ ಇಲ್ಲ ಅದರಲ್ಲಿ, ಯಾವ ಏನೂ ಇಲ್ಲ, ಬರೀ ಕಲ್ಲುಪ್ಪು ಮಾತ್ರ. ಈಗ ಉಪ್ಪಲ್ಲಿ ಹಾಕಿದ ಸೊಳೆ ಆರೋಗ್ಯಕ್ಕೆ ಒಳ್ಳೇದಂತ ಹೇಳ್ತಾರೆ. ಅದು ಒಂದು ಅದನ್ನು ಒಂದು ಕ್ಲಾರಿಫೈ ಮಾಡಲಿಕ್ಕೆ ಇಚ್ಛಿಸ್ತೇನೆ. ಯಾಕಂತ ಹೇಳಿದ್ರೆ ಉಪ್ಪಲ್ಲಿ ಹಾಕಿದ ಸೊಳೆಯನ್ನು ನಾವು ಉಪ್ಪು ಸಮೇತ ನಾವು ಏನು ಉಪಯೋಗ ಮಾಡುವುದಿಲ್ಲ. ಅದು ಉಪಯೋಗ ಮಾಡುವ ಮುಂಚಿನ ದಿವಸ ಅದರಲ್ಲಿ ನೀರಲ್ಲಿ ಹಾಕಿಟ್ಟು ಉಪ್ಪು ಎಲ್ಲ ಬಸಿದು ಹೋದ ನಂತರ ಕೂಡ ಇದು ಮಾರನೇ ದಿವಸ ಮತ್ತೆ ಅದನ್ನು ಎರಡು ಮೂರು ಸಲ ತೊಳೆದು ಮತ್ತೆ ಉಪಯೋಗ ಮಾಡುವಂಥದ್ದು. ಅದು ನನ್ನ ಪ್ರಕಾರ ಅದು ಪ್ರೋಬಯೋಟಿಕ್, ಅದರಿಂದ ಒಂದು ಹುಳಿ ವಾಸನೆ ಬರ್ತದೆ ಅದರಲ್ಲಿ. ಆವಾಗ ಅದು ಇದು ನಿಜವಾಗ ನೋಡಿದ್ರು ಅದು ಪ್ರೋಬಯೋಟಿಕ್ ಫುಡ್ ನನ್ನ ಪ್ರಕಾರ. ತುಂಬ ಆರೋಗ್ಯ ಒಳ್ಳೆಯ ಇದು, ಯಾಕಂದ್ರೆ ಅದು ನ್ಯಾಚುರಲ್ ಮತ್ತೆ ಅದರಲ್ಲಿ ನಾರಿನಂಶ ಜಾಸ್ತಿ ಇರ್ತದೆ. ಬೇಕಾದ ಹಾಗೆ ಅದನ್ನು ಶೇಖರಿಸಿ ಈಗ ಶಾಲೆಗಳಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ. ಮಕ್ಕಳನ್ನೆಲ್ಲ ಒಟ್ಟುಗೂಡಿಸಿ ಅವಾಗ ಮಧ್ಯಾಹ್ನದ ಊಟ ಕೊಡುವ ಅಂತ ಶಾಲೆಗಳಲ್ಲಿ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಇದನ್ನು ಉಪ್ಪಲ್ಲಿ ಉಪ್ಪು ಸೊಳೆ ಹಾಕಿ ಇಟ್ಟು ಅದನ್ನು ಉಪಯೋಗ ಮಾಡ್ತಾರೆ. ಈ ಎಲ್ಲ ರೀತಿಯಲ್ಲೂ ಇದು ಒಳ್ಳೆಯದು. ಈಗ ಹೋಟೆಲ್ಗಳಲ್ಲಿ ಎಲ್ಲ ಇದನ್ನು ಉಪಯೋಗ ಮಾಡಿದರೆ ಒಳ್ಳೆಯದು. ಇದೊಂದು ಉದ್ದಿಮೆಯಾಗಿಯೇ ತಗೊಳ್ಬೋದು ಇದನ್ನು. ಇನ್ನೊಂದು ಉಪ ಉತ್ಪನ್ನ ಅಂತಂದ್ರೆ ಹಲಸಿನ ಬೀಜ, ಇದರ ಒಂದು ಮೌಲ್ಯವರ್ಧನೆ ಹೇಗೆ ಸಾಧ್ಯ? ಹಲಸಿನ ಬೀಜ ಈಗ ನಾವು ನಮ್ಮ ಕೆವಿಕೆ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಕೂಡ ಈಗ ಹಲಸಿನ ಬೀಜದ ಪುಡಿ ಎಲ್ಲ ಮಾಡ್ತಾ ಇದ್ದೇವೆ. ಈ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿಯವರ ಒಂದು ಟೆಕ್ನಿಕ್ನಲ್ಲಿ ಅದನ್ನು ಹಲಸಿನ ಬೀಜವನ್ನು ಒಂದು 20-30 ನಿಮಿಷ ಪ್ರೆಷರ್ ಕುಕ್ನರಲ್ಲಿ ಬೇಯಿಸಬೇಕು. ಅದು ಕಾರಣ ಏನಂತ ಹೇಳಿದ್ರೆ ಅದರಲ್ಲಿ ಒಂದು ಆಂಟಿ ನ್ಯೂಟ್ರಿಯೆಂಟ್ಸ್ ಇರ್ತದೆ, ಅದನ್ನು ನಿಷ್ಕ್ರಿಯಗೊಳಿಸ್ಲಿಕ್ಕೋಸ್ಕರ. ಯಾಕಂದ್ರೆ ನಮ್ಮ ದೇಹಕ್ಕೆ ಟ್ರಿಪ್ಸಿನ್ ಅನ್ನೋ ಒಂದು ಅಮೈನೋ ಆಸಿಡ್ ನಮಗೆ ಅಗತ್ಯವಾದಂಥ ಎಲ್ಲ ಕಾರ್ಯ ಚಟುವಟಿಕೆಗಳಿಗೆ ಬೇಕಾಗಿರುವಂಥ ಒಂದು ಅಮೈನೋ ಆಸಿಡ್, ಅಮೈನೋ ಆಮ್ಲ. ಅದನ್ನು ಅದರ ಆಕ್ಟಿವಿಟಿಯನ್ನು ಇದು ಸ್ವಲ್ಪ ಹಿಡಿದಿಡ್ತದೆ. ಅದಕ್ಕೋಸ್ಕರ ಅದನ್ನು ಈ ಆ್ಯಂಟಿ ನ್ಯೂಟ್ರಿಯೆಂಟ್ ಏನಿದೆ ಅದನ್ನು ಒಂದು ನಿಷ್ಕ್ರಿಯಗೊಳಿಸಬೇಕು. ಅದಕ್ಕೋಸ್ಕರ ಒಂದು 20-30 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ಬೇಯಿಸಿದ ನಂತರ ಅದನ್ನು ಕಂಪ್ಲೀಟ್ ಪ್ರೆಷರ್ ಹೋದ ನಂತರ ಓಪನ್ ಮಾಡಿ ನಂತರ ಸಿಪ್ಪೆಯನ್ನು ತೆಗೆದು ಆ ಹೊರಗಿನ ಕವಚವನ್ನು ತೆಗೆದು 50-55 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಒಣಗಿಸಬೇಕು, ಚೆನ್ನಾಗಿ ಒಣಗಿಸಬೇಕು. ಬೇರೆ ಬೇರೆ ಪಲ್ಯಕ್ಕೋಸ್ಕರ ನೀವು ಅದನ್ನು ಶೇಖರಣೆ ಮಾಡುವುದಾದರೆ, ಒಣಗಿಸಿಟ್ಕೊಳ್ಳೋದಾದರೆ ಹೋಳು ಮಾಡಿ ಯಾವ ರೀತಿ ಬೀಜ ಬೇಕು, ಸಣ್ಣ ಪೀಸ್ ಬೇಕಾ ಅಥವಾ ಉದ್ದಕ್ಕೆ ಬೇಕಾ, ಅದೇ ರೀತಿಯಲ್ಲಿ ಅದನ್ನು ಹೋಳುಗಳನ್ನು ಮಾಡಿ ಡಿಹೈಡ್ರೇಟ್ ಮಾಡುವಂಥದ್ದು ಸುಲಭ ರೀತಿ. ಇನ್ನು ಪುಡಿ ಮಾಡಬೇಕಾದ್ರೆ ಹೋಳುಗಳನ್ನು ಮಾಡಿ ಶೇಖರಣೆ ಮಾಡಿ ಇಟ್ಟುಕೊಂಡು ಈಗ ಮನೆಯಲ್ಲಿ ಅದನ್ನು ಹುಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಿಲ್ಲಲ್ಲೇ ಕೊಡಬೇಕಾಗ್ತದೆ. ಈಗ ಮನೆಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಪುಡಿ ಮಾಡುವುದಾದರೆ ಈ ಬೇಯಿಸಿದ ನಂತರ ಈ ಹೊರಗಿನ ಸಿಪ್ಪೆ ತೆಗೆದು ಕೂಡಲೇ ಒಂದು ಮಿಕ್ಸಿ ಅದು ಗ್ರೈಂಡರಲ್ಲಿ ಹಾಕಿ ಪುಡಿ ಮಾಡಬೇಕು. ಸ್ವಲ್ಪ ಸಣ್ಣಗೆ ಪುಡಿ ಮಾಡಬೇಕು, ತರಿ ತರಿ ತೆಂಗಿನ ತರಿ ಬರುವ ಆ ರೀತಿಯಲ್ಲಿ ಚೆನ್ನಾಗಿ ಪುಡಿ ಮಾಡಿಕೊಳ್ಬೇಕು. ಹಾಗೆ ಪುಡಿ ಮಾಡಿ ಒಣಗಿಸಿದರೆ ತುಂಬ ಸುಲಭ ಪುಡಿ ಮಾಡಲಿಕ್ಕೆ. ಇಲ್ಲದಿದ್ದರೆ ಹಲಸಿನ ಬೀಜ ಒಣಗಿದ ನಂತರ ಅದನ್ನು ಮನೆಯಲ್ಲೇ ಪುಡಿ ಮಾಡೋದು ಸ್ವಲ್ಪ ಕಷ್ಟ. ಅದನ್ನು ಯಾವ ರೀತಿ ಇದನ್ನು ಚಪಾತಿಯಲ್ಲಿ ಹಾಕಿ ಉಪಯೋಗ ಮಾಡ್ಬೋದು. ಚಪಾತಿಯಲ್ಲಿ ಒಂದು ಸ್ಟ್ಯಾಂಡರ್ಡ್ ಇದಿದೆ, ಒಂದು 80 ಗ್ರಾಮ್ ಇದು ಗೋಧಿ ಹಿಟ್ಟಾದರೆ 20 ಗ್ರಾಮ್ ಹುಡಿ. ಅದೇ ಕೇರಳದ ಸೈಡಲ್ಲಿ ಪುಟ್ಟು ಮಾಡ್ತಾರೆ. ಪುಟ್ಟು ಅಲ್ಲಿ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ 60% ಇದು ಬೀಜ ಹಲಸಿನ ಬೀಜದ ಹುಡಿ, 40% ರೈಸ್. ಆದರೆ ಅವರು ಉಪಯೋಗ ಮಾಡೋದು ಇದು ಬಿಳಿ ಅಕ್ಕಿ, ಬೆಳ್ತಿಗೆ ಅಕ್ಕಿ, ಪಾಲಿಶ್ ಮಾಡಿದ ಅಕ್ಕಿ. ನನ್ನ ಇದು ಸಜೆಷನ್ ಏನಂತ ಹೇಳಿದರೆ ಮಿನಿಮಲಿ ಮಿಲ್ಡ್ ರೆಡ್ ರೈಸ್ ಉಪಯೋಗ ಮಾಡಬೇಕು. ಆವಾಗ ಈ ಪ್ರೋಟೀನ್ ರಿಚ್ ಇದು ಯಾವುದು ಬೀಜದ ಪುಡಿ ಮತ್ತು ರೆಡ್ ರೈಸ್ ಈ ಒಂದು ಕಾಂಬಿನೇಷನ್ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಫುಡ್ಡಾಗಿ ಅದು ಉಪಯೋಗ ಮಾಡ್ಬೋದು ಅದನ್ನು. ಈಗ ಸಾಕಷ್ಟು ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ ನಾವು ಮಾತನಾಡಿದ್ವಿ. ಇವುಗಳನ್ನು ಆಧಾರವಾಗಿ ಇಟ್ಟುಕೊಂಡು ಈ ಸ್ವಸಹಾಯ ಸಂಘಗಳಾಗ್ಬೋದು, ಸ್ತ್ರೀಶಕ್ತಿ ಸಂಘಗಳಾಗ್ಬೋದು, ಯಾವ ರೀತಿ ಒಂದು ಉದ್ಯೋಗವನ್ನು ಕಂಡುಕೊಳ್ಬೋದು? ಇದು ಈಗ ನಾನು ಈಗ ಹೇಳಿದ ವಿಧಾನಗಳಲ್ಲದೆ ಈಗ ಪುಡಿ ಈಗ ಹೆಚ್ಚಾಗಿ ಸ್ವಸಹಾಯ ಎಷ್ಟೋ ಈಗ ಧರ್ಮಸ್ಥಳದ ಸ್ವಸಹಾಯ ಸಂಘಗಳಾಗಿರ್ಬೋದು, ನಮ್ಮ ಕೇರಳದಲ್ಲಿ ಕುಟುಂಬಶ್ರೀಗಳಾಗಿರ್ಬೋದು, ಈಗ ಸರಿಯಾದ ರೀತಿಯಲ್ಲಿ ಒಂದು ಪ್ಲಾನಿಂಗ್ ಬೇಕು. ಯಾವ್ದು ಈಗ ನಮ್ಮಲ್ಲಿ ಸಿಗುವಂತಹ ಯಾವ ವಸ್ತುಗಳು, ಬಾಳೆ ಧಾರಾಳ ಸಿಗುವಂಥದ್ದು, ಹಲಸಿನ ಹಣ್ಣು, ಈಗ ಈಗಲೂ ಕೂಡ ಇಷ್ಟು ಪ್ರಚಾರದಲ್ಲಿದ್ದರೂ ಕೂಡ ಎಷ್ಟೋ ವೇಸ್ಟ್ ಆಗಿ ಹೋಗ್ತಾ ಇದೆ. ಈಗ ಒಂದು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಪಂಚಾಯತಲ್ಲಿ ಒಳ್ಳೆ ಈಗ ಒಂದು ಒಂದು ಪ್ಲಾನ್ಡ್ ಸ್ಕೀಮ್ಸ್ ಇರಬೇಕು, ಒಂದು ಪ್ಲಾನಿಂಗ್ ಬೇಕು. ಬೇರೆ ಬೇರೆ ರೀತಿಯಲ್ಲಿ ಒಂದು ಈ ಪ್ರಾಡಕ್ಟ್ಸನ್ನು ಒಂದು ಕಿರು ಉದ್ದಿಮೆಯಾಗಿ ಅವರಿಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದರಲ್ಲಿ ಜ್ಯೂಸ್, ಈಗ ಫ್ರೂಟ್ ಜ್ಯೂಸ್ ಅಂತ ಮಾಡ್ಬೋದು, ಜ್ಯೂಸ್ ಸ್ಕ್ವಾಶ್ ಸಿರಪ್ ಇದಕ್ಕೆಲ್ಲ ವ್ಯತ್ಯಾಸ ಇದೆ. ಇದರಲ್ಲಿ ಸಕ್ಕರೆ ಅಂಶ, ಸ್ಕ್ವಾಶ್ ಅಲ್ಲಿ 25% ಪಲ್ಪ್, 40% ಶುಗರ್, ಅದು ಸಿರಪ್ ಅಂತ ಹೇಳಿದ ಕೂಡಲೇ ಅದರಲ್ಲಿ 65% ಶುಗರ್ ಆ ರೀತಿ. ಮತ್ತೆ ಕೂಲ್ ಡ್ರಿಂಕ್ಸ್ ಅದರಲ್ಲಿ 15% ಪಲ್ಪ್ ಇರ್ತದೆ, 15% ಶುಗರ್ ಇರ್ತದೆ. ಈಗ ಕೂಲ್ ಡ್ರಿಂಕ್ಸ್ ಫ್ರೂಟ್ ಜ್ಯೂಸ್ ಆಗಿ, ಸ್ಕ್ವಾಶ್ ಆಗಿ, ಸಿರಪ್ ಆಗಿ, ಫ್ರೂಟ್ ಕ್ರಶ್ ಕೂಲ್ ಡ್ರಿಂಕ್ಸ್ ಅಥವಾ RTS ಅಂತ ಹೇಳಿದ ರೆಡಿ ಟು ಸರ್ವ್ ಬೆವರೇಜ್, ಮತ್ತೆ ಮಿಕ್ಸ್ಡ್ ಕೂಲ್ ಡ್ರಿಂಕ್, ಬೇರೆ 2-3 ಫ್ರೂಟ್ಸ್ಗಳನ್ನು ಮಿಕ್ಸ್ ಮಾಡಿ ಸಾಸ್, ಟಾಫೀಸ್, ಮತ್ತೆ ಈ ಒಣಗಿದ ಪುಡಿ, ಈ ರೀತಿ ಹಲವಾರು ರೀತಿಯಲ್ಲಿ ಈವನ್ ಎಳೆಗುಜ್ಜೆಯನ್ನು ಕೂಡ ಒಂದು ಸಂಸ್ಕರಿಸಿ ಅದನ್ನು ಉಪಯೋಗ ಮಾಡ್ಬೋದು. ಮಹಿಳಾ ಕ್ಯಾಂಟೀನ್ಸ್ ಇದೆ, ಅದರಲ್ಲಿಯೂ ಕೂಡ ಈ ಇದನ್ನು ಯಾವುದು